ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಹದಿನೈದನೇ ಡಿಸೆಂಬರ್ 1883 ಮಾರ್ಗಶಿರ ಕೃಷ್ಣ ಪಾಡ್ಯಮಿ ಶನಿವಾರ. ಮಾಸ್ಟರ್ ಮಹಾಶಯ ದಕ್ಷಿಣೇಶ್ವರದಲ್ಲಿ ಪರಮಹಂಸರೊಡನೆ ಎದ್ದುಕೊಂಡಿದ್ದಾನೆ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡು ರಾಮಲಾಲನ ಕೈಯಲ್ಲಿ ಭಕ್ತ ಮಾಲೆಯಿಂದ ಪ್ರಹ್ಲಾದನ ಚರಿತ್ರೆಯನ್ನು ಓದಿಸಿ ಕೇಳುತ್ತಿದ್ದಾರೆ. ಮಾಸ್ಟರ್ ನೆಲದ ಮೇಲೆ ಕುಳಿತುಕೊಂಡಿದ್ದಾನೆ. ರಾಖಾಲ, ಲಾಟು, ಹರೀಶ ಇವರು ಕೊಠಡಿಯಲ್ಲಿ ಕುಳಿತಿದ್ದಾರೆ. ಹಾಜರ ವರಾಂಡದಲ್ಲಿ ಕುಳಿತಿದ್ದಾನೆ. ಪರಮಹಂಸರು ಪ್ರಹ್ಲಾದನ ಚರಿತ್ರೆಯನ್ನು ಕೇಳ್ತಾ ಇದ್ದ ಹಾಗೆ ಭಾವಾವಿಷ್ಟ ಆಗ್ತಿದ್ದಾರೆ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಇಲ್ಲಿ ಹಾಜರ ವರಾಂಡದಲ್ಲಿ ಕುಳಿತುಕೊಳ್ತಿರ್ತಾನೆ ಅಂತ ಹೇಳ್ತಕ್ಕಂತ ಮಾತು ತುಂಬಾ ಸ್ವಾರಸ್ಯಕರವಾದ. ಎಲ್ಲರೂ ಕೂಡ ಶ್ರೀರಾಮಕೃಷ್ಣ ಆ ಒಂದು ಮುಖಕಮಲದಿಂದ ಏನೇನು ಅಮೃತವಾಣಿ ಹೊರಗೆ ಬರುತ್ತೋ ಅದನ್ನು ಕೇಳೋಣ ಅಂತ ಹೇಳ್ತಕ್ಕಂತ ಒಂದು ದೃಷ್ಟಿಯಿಂದ ಒಳಗಡೆ ಕಿಕ್ಕಿರೋದು ಕುಳಿತಿರೋದಕ್ಕೆ ಇಷ್ಟಪಟ್ಟರೆ ಈತ ಆ ಹೊರಗಡೆ ವರಾಂಡದಲ್ಲಿ ಕುಳಿತಿರ್ಕೋದು ಇಷ್ಟಪಡ್ತಾ ಇದ್ದ ಕಾರಣ ಅವನು ಭಕ್ತರು ಎಷ್ಟೋ ಜನ ಇದ್ದಾರೆ. ಅವನು ಕೂಡ ಒಬ್ಬ ದೊಡ್ಡ ಸಂತ. ಅವನು ಕೂಡ ಎಷ್ಟೋ ಜನರಿಗೆ ಬೋಧನೆ ಕೊಡ್ತಕ್ಕಂಥದ್ದಿದೆ. ಆದ್ರೆ ಉದ್ದೇಶ ಬೇರೆ ಇದೆ ಆ ವಿಚಾರ ಪ್ರತ್ಯೇಕ. ಅಂತೂ ಅವನು ತನ್ನ ಸರಿಯಾದ ಒಂದು ಜಾಗವನ್ನು ಆರಿಸಿಕೊಂಡು ಅವನು ಯಾವಾಗಲೂ ಅಲ್ಲೇ ಕುಳಿತುಕೊಳ್ಳೋದು. ಮಾಸ್ಟರ್ ಮಹಾಶಯ ಮುಂದುವರಿಸ್ತಾನೆ ಬರೆಯೋದನ್ನ. ಹಿರಣ್ಯಕಶಿಪುವಿನ ವಧೆಯಾದಾಗ ನರಸಿಂಹನ ರೌದ್ರ ಮೂರ್ತಿಯನ್ನು ನೋಡಿ ಮತ್ತು ಆತನ ಸಿಂಹನಾದವನ್ನು ಕೇಳಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಇನ್ನು ಇಲ್ಲಿ ಪ್ರಳಯವೇ ಆಗಿಬಿಡುವುದೋ ಏನೋ ಎಂದು ಹೆದರಿ ಪ್ರಹ್ಲಾದನನ್ನೇ ನರಸಿಂಹನ ಹತ್ತಿರಕ್ಕೆ ಕಳುಹಿಸಿದರು. ಪ್ರಹ್ಲಾದ ಮಗುವಿನ ಹಾಗೆ ನರಸಿಂಹನನ್ನ ಸ್ತೋತ್ರ ಮಾಡಲಾರಂಭಿಸಿದ. ಭಕ್ತವತ್ಸಲನಾದ ನರಸಿಂಹ ಪ್ರಹ್ಲಾದನ ಶರೀರವನ್ನು ಪ್ರೀತಿಯಿಂದ ನೆಕ್ಕಲಾರಂಭಿಸಿದ. ಪರಮಹಂಸರು ಇನ್ನೂ ಭಾವಾವಿಷ್ಟರಾಗಿಯೇ ಹೇಳ್ತಾ ಇದ್ದಾರೆ, ಆಹಾ ಆಹಾ ಭಕ್ತನ ಮೇಲೆ ಎಷ್ಟೊಂದು ಪ್ರೀತಿ. ಹೀಗೆಂದು ಹೇಳುತ್ತಾ ಹೇಳುತ್ತಾ ಇದ್ದ ಹಾಗೆಯೇ ಭಾವ ಸಮಾಧಿಸ್ಥರಾಗಿಬಿಟ್ರು, ಸ್ಪಂದಹೀನರಾಗಿಬಿಟ್ಟಿದ್ದಾರೆ. ಕಡೆಗಣ್ಣಿನಿಂದ ಪ್ರೇಮಾಶ್ರು ಸರಿಯುತ್ತಿದೆ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಹಿರಣ್ಯಕಶಿಪು ಭಯಂಕರ ವ್ಯಕ್ತಿ. ಆತ ತಪಸ್ಸಿನಿಂದ ಮತ್ತಷ್ಟು ಭಯಂಕರನಾಗಿದ್ದ. ಅವನನ್ನು ಸಂಹಾರ ಮಾಡೋದಕ್ಕೆ ನರಸಿಂಹಾವತಾರವನ್ನೇ ತಾಳಿದ್ದಾನೆ ಭಗವಂತ. ಸಿಂಹ ಸಿಂಹವೇ ಭಯಂಕರ. ಅದು ಕುಪಿತವಾದಾಗ ಇನ್ನೆಷ್ಟು ಭಯಂಕರವಾಗಿ ಕಾಣಿಸ್ಲಿಕ್ಕಿಲ್ಲ. ಅದು ಕೂಡ ಭಗವಂತನ ಕೋಪ. ಆ ಕೋಪ ಎಷ್ಟರ ಮಟ್ಟಿಗೆ ಕೆರಳಿದೆ ಅಂತ ಹೇಳಿದ್ರೆ ಅಲ್ಲೇನು ಒಂದು ಪ್ರಳಯವೇ ಆಗಿಬಿಡುತ್ತೋ ಅಂತನ್ನುವ ವಾತಾವರಣ ನಿರ್ಮಾಣವಾಗಿದೆ. ಆದ್ರಿಂದ ಸರ್ವಲೋಕದ ಸ್ವಾಮಿಯಾದಂತಹ ಆ ಪರಮಾತ್ಮನ ಬಳಿಗೆ ಸಮೀಪಿಸುವುದಕ್ಕೆ ಕಷ್ಟವಾಗಿದೆ. ಪರಮ ಕರುಣಾಮಯನಾದ ಆ ಪರಮಾತ್ಮನ ಬಳಿಗೆ ಇತರ ಮನುಷ್ಯ ಭಕ್ತರು ಮಾತಾಗಿರಲಿ, ದೇವತೆಗಳು ಕೂಡ ಸಮೀಪಿಸುವುದಕ್ಕೆ ಹೆದರಿದರಂತೆ. ಈಗ ಉಪಾಯ ಏನು? ಹಿಂದೆ ಒಮ್ಮೆ ಉಪನ್ಯಾಸದಲ್ಲಿ ನಾನು ಹೇಳಿದ್ದೆ, ಯಾರಾದರೂ ಭಯಂಕರವಾಗಿ ಕೋಪಿಸಿಕೊಂಡಾಗ ಎಳೆಯ ಮಗುವನ್ನ ಅವ್ರ ಕೈ ಮೇಲೆ ಇಟ್ಬಿಡಿ ಅಂತ. ಹಾಗೆಯೇ ಇವರು ಕೂಡ ಆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಬಿಟ್ರು. ಆ ಎಳೆಯ ಹುಡುಗ ಪ್ರಹ್ಲಾದ ಮೊದಲೇ ಭಕ್ತ, ಜೊತೆಗೆ ಎಳೆಯ ಮುಗ್ಧ ಸ್ವಭಾವದ ಬಾಲಕ ಪ್ರಹ್ಲಾದನನ್ನ ಆ ನರಸಿಂಹನ ಬಳಿಗೆ ಕಳಿಸಿಕೊಡ್ತಾರೆ. ಅವನು ದಿವ್ಯಾಂಶ ಸಂಭೂತ, ಆದ್ರಿಂದ ಹರಿಯ ಗುಣಗಾನವನ್ನು ಮಾಡ್ತಾ ಸ್ತೋತ್ರ ಮಾಡ್ತಾ ಆ ನರಸಿಂಹನ ಕೋಪವನ್ನು ಶಾಂತಗೊಳಿಸ್ತಾನೆ. ನರಸಿಂಹನಿಗೆ ತಕ್ಷಣವೇ ಕೋಪ ಶಾಂತವಾಗಿದೆ. ಅಷ್ಟೇ ಅಲ್ಲ, ತನ್ನ ಭಕ್ತನ ಮೇಲಿನ ಪ್ರೀತಿಯಿಂದ ಅವನ ಮೈಯನ್ನು ನೆಕ್ಕಿದ ಅಂತ ವರ್ಣನೆ ಬರುತ್ತೆ ಇಲ್ಲಿ. ಬಹುಶಃ ಯಾರೂ ಎಲ್ಲೂ ಕೇಳಿರಲಿಕ್ಕಿಲ್ಲ ಇದು. ಭಕ್ತರ ಮೈಯನ್ನ ಭಗವಂತ ಈ ತರ ನೆಕ್ಕೋದುಂಟೆ ಎಲ್ಲಾದ್ರೂ. ತಬ್ಬಿಕೊಂಡನು ರಾಮ ಹನುಮಂತನ ಮೇಲೆ ಸಂತುಷ್ಟನಾಗಿ, ಅವನನ್ನು ತಬ್ಬಿಕೊಂಡಂತಹ ವರ್ತಮಾನ ನಮಗೆ ತಲುಪಿದೆ. ಆದರೆ ನೆಕ್ಕಿದ ವರ್ತಮಾನ ಎಲ್ಲೂ ಇಲ್ಲವೇ ಇಲ್ಲ. ಇಲ್ಲಿ ಇದು ಪ್ರೀತಿ ಸೂಚಕ ಅಂತ ಹೇಳ್ತಕ್ಕಂಥದ್ದು ಒಂದು ವಿಚಾರವಾದ್ರೆ, ಈ ಪ್ರೀತಿ ಮನುಷ್ಯ ಲೋಕದಲ್ಲೆಲ್ಲೂ ಇಲ್ಲ. ತಾಯಿಯೂ ಕೂಡ ತನ್ನ ಮಗುವನ್ನು ಪ್ರೀತಿಸುವ ಸಂದರ್ಭದಲ್ಲಿ ಮುತ್ತು ಕೊಟ್ಟಾಳು, ಮುತ್ತಿನ ಸುರಿಮಳೆಯನ್ನೇ ಸುರಿದಾಳು. ಆದರೆ ಎಲ್ಲೂ ನೆಕ್ಕಿದ ವರ್ತಮಾನ ಇಲ್ಲ. ಇದು ಪ್ರಾಣಿಗಳಿಗೆ ಸಹಜವಾದಂತಹದ್ದು. ಪ್ರಾಣಿಗಳು ತಮ್ಮ ಪ್ರೀತಿಯನ್ನು ಸೂಚಿಸುವಂತಹ ವಿಧಾನ ಅದು, ನೆಕ್ಕೋದು. ನಾಯಿನ ನೀವೇನಾದರೂ ಮುದ್ದು ಮಾಡಿ, ಅದನ್ನು ಮುಖದತ್ತಕ್ಕೆ ತಗೊಂಡೋಗಿ, ಅದು ನಿಮ್ಮ ಮುಖ, ಅದು ಪವಿತ್ರವಾದ ಮುಖ ಮಡಿ ಅಂತ ಏನು ಯೋಚನೆ ಮಾಡುವುದಿಲ್ಲ. ಅದು ಅದು ತನ್ನ ಪ್ರೀತಿಯನ್ನು ಸೂಚಿಸೋದಕ್ಕೋಸ್ಕರ ನೆಕ್ಕೋದಕ್ಕೆ ಶುರು ಮಾಡಿಬಿಡುತ್ತೆ. ಇಲ್ಲಿ ನರಸಿಂಹ ಸಿಂಹ, ಅವನ ಮೇಲ್ಭಾಗ ಸಿಂಹ, ಕೆಳಭಾಗ ನರ, ನರಸಿಂಹ ಅವನು. ಆ ಸಿಂಹದ ಭಾಗ ಮುಖ, ಸಿಂಹದ ಮುಖ, ಅದು ಪ್ರಾಣಿ ಸಹಜವಾದ ಕೆಲಸವನ್ನು ಮಾಡಿದೆ ಅದು, ಆದ್ರಿಂದ ನೆಕ್ಕಿದೆ. ಈಗ ಶ್ರೀರಾಮಕೃಷ್ಣರು ಈ ಒಂದು ಸಂದರ್ಭವನ್ನ ಎಷ್ಟು ಗಾಢವಾಗಿ ಭಾವಿಸಿದ್ದಾರೆ ಅದು ಬಹಳ ಮುಖ್ಯ. ಕತೆ ಕೇಳೋದು, ಆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅನ್ನೋದು, ಆಮೇಲೆ ಒಂದು ಕಪ್ ಕಾಫಿ ಕುಡಿಯೋದು. ಸ್ವಾಮಿಗಳಿಗೆ ಕಾಫಿ ಅಂದ್ರೆ ಬಹಳ ಇಷ್ಟ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಏನು ಮಾತಾಡಲಿ ಒಂದು ಕಪ್ ಕಾಫಿ ಮಾತ್ರ ಹೇಳೇ ಹೇಳ್ತಾರೆ ಅಂತ ಜನ ತಿಳ್ಕೋತಾರೆ. ಹಾಗೇನಿಲ್ಲ, ಹಾಗೆ ಹಾಗೆ ನಾವು ತಿಳ್ಕೊಂಡ್ಬಿಟ್ರೆ ಯಾರಾದರೂ ಒಂದೊಂದು ಕಪ್ ಕಾಫಿನ ಫ್ಲಾಸ್ಕ್ನಲ್ಲಿ ತುಂಬ ತಂದು ಕೊಟ್ಟು ಹಾಗಾಗೋ ಸಂದರ್ಭ ಉಂಟು. ಸುಮ್ಮನೆ ತಮಾಷೆ ಹೇಳ್ತೇನೆ, ಮಧ್ಯೆ ಅಕ್ಬರ ಬೀರ್ಬಲ್ನನ್ನು ಒಮ್ಮೆ ಕೇಳಿದಂತೆ. ಅವನು ಬೀರ್ಬಲ ಒಂದು ಔತಣಕ್ಕೆ ಹೋಗಿದ್ದಂತೆ. ಅವನ ಜೊತೆ ಮಾತನಾಡ್ತಾ ಏನೇನು ಅಡುಗೆ ಮಾಡಿದ್ರು ಹೇಳು ಅಂತ ಆ ಔತಣದ ವಿವರವನ್ನು ಕೇಳಿದ್ದಂತೆ. ಬೀರ್ಬಲ ಒಂದೊಂದಾಗಿ ಹೇಳ್ತಾ ಬಂದ, ಕೋಸಂಬರಿಯಿಂದ ಹಿಡಿದು. ಮಧ್ಯದಲ್ಲಿ ರಾಯಭಾರ ಅಲ್ವೇ, ರಾಜಕಾರ್ಯ, ಅದರಿಂದ ಅವನೋ ಒಬ್ಬ ಬಂದು ಒಂದು ತ್ವರಿತದ ಕೆಲಸವನ್ನ ರಾಜನಿಗೆ ತಿಳಿಸಬೇಕಾಗಿತ್ತು. ಮಧ್ಯ ಪ್ರವೇಶ ಮಾಡಿಬಿಟ್ಟ. ಬೀರ್ಬಲ ಪೂರ್ತಿ ಹೇಳೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಅಕ್ಬರ ಹೇಳ್ದ, ಬೀರ್ಬಲ ಇವತ್ತು ಸಾಕು, ಇನ್ನೊಂದು ದಿವಸ ಕೇಳ್ತೇನೆ ನಾನು ಮುಂದಿನ ವಿವರವನ್ನ, ಅವತರಣ ಪೂರ್ತಿ ಆಗಬೇಕಲ್ಲ. ಅಲ್ಲಿಗೆ ಮುಗಿದೋಯ್ತು. ಆಮೇಲೆ ರಾಜ ಮರೆತು ಬಿಟ್ಟ ಅಕ್ಬರ. ಒಂದೊಂದು ದಿನ ದರ್ಬಾರ್ನ ವೇಳೆಯಲ್ಲಿ ಅವನಿಗೆ ನೆನಪಾಯ್ತು, ಓ ಇದೊಂದು ಅರ್ಧಕ್ಕೆ ಮುಗಿದಿದೆಯಲ್ಲ ಅಂತ. ದರ್ಬಾರ್ನಲ್ಲಿ ಎಲ್ಲಾ ಮಂತ್ರಿಗಳು ಕುಳಿತಿದ್ದಾರೆ, ಅಷ್ಟರತ್ನಗಳು ಅಷ್ಟರತ್ನಗಳು ಅಂತ 8 ಜನ ಬಹಳ ಪ್ರಸಿದ್ಧರಾದಂತಹ ಮಂತ್ರಿಗಳು ಬಾಕಿ ಉಳಿದವರೆಲ್ಲರೂ ಕೂಡ ಗಣ್ಯ ವ್ಯಕ್ತಿಗಳು ಕುಳಿತಿದ್ದಾರೆ. ಆ ಸಂದರ್ಭದಲ್ಲಿ ಇವನಿಗೆ ನೆನಪಾಗಿದೆ, ಅಲ್ಲೇ ಕೇಳಿಬಿಡ್ತಾನೆ ಬೀರ್ಬಲ. ಆಮೇಲೆ ತಕ್ಷಣ ಬೀರ್ಬಲ, ಇದು ಈ ಅಕ್ಬರ ಆ ಥರ ಕೇಳೋದಕ್ಕೂ ಕೂಡ ಒಂದು ಕಾರಣ ಇತ್ತು. ಈ ಬೀರ್ಬಲ ಅದನ್ನು ನೆನಪಿಟ್ಕೊಂಡು ಹೇಗೆ ಈ ಸಮಯೋಚಿತವಾಗಿ ಹೇಗೆ ಉತ್ತರ ಕೊಡ್ತಾನೆ ಅಂತ. ಬಾಕಿ ಉಳಿದ ಪೆದ್ರಾದ್ರೆ ಏನ್ ಮಾಡ್ತಾರೆ, ಅದೇನದು ಏನದು ಮಹಾಪ್ರಭು ಆಮೇಲೆ ಅಂದ್ರೆ ಏನದು, ಓ ಅದು ಅಂತ ಆಮೇಲೆ ವಿವರಿಸ್ಬೇಕು. ಓಹೋ ಅದ್ದ ಅದು ಇದು ಅಂತ ನಾವು ಹೇಳೋದು ಬಾಕಿ ಉಳಿದ ಕತೆ. ಆ ರೀತಿಯಲ್ಲಿ ಹೇಳ್ತು ಅಂತ ಹೇಳಿದ್ರೆ ಬೀರ್ಬಲ ಸೋತ ಅಂತ ಅರ್ಥ. ಅವನು ನೇರವಾಗಿ ತನ್ನ ಇಂಗಿತವನ್ನು ಅರ್ಥ ಮಾಡಿಕೊಂಡು ಉತ್ತರ ಕೊಟ್ರೆ ಎಷ್ಟು ಸ್ವಾರಸ್ಯವಾಗಿರುತ್ತೆ ಅಂತನೋ ದೃಷ್ಟಿಯಿಂದ ಬೀರ್ಬಲ ಆಮೇಲೆ ಅಂತ ಕೇಳಿದಂತೆ. ಬೀರ್ಬಲ ಹೇಳಿದಂತೆ, ಖಾವಂದ್ರೆ ಆಮೇಲೆ ಪಲ್ಯ ಅಂದಂತೆ. ರಾಜನಿಗೆ ಬಹಳ ಸಂತೋಷವಾಯಿತು. ಆಹಾ ಎಷ್ಟು ಚೆನ್ನಾಗಿದೆ, ಎಷ್ಟೋ ದಿನಗಳ ಮೇಲೆ ಇದ್ದಿದ್ದಾಗ ಆಮೇಲೆ ಅಂತ ಹೇಳಿದ್ರೆ ಆ ಕಥೆಯನ್ನು ಮುಂದುವರಿಸಿ ಅವನು ಹೇಳಿದ್ನಲ್ಲ ಅಂತ ಸಂತೋಷವಾಗಿ ಒಂದು ಬಹುಮಾನವನ್ನು ತಕ್ಕಣ ಕೊಟ್ಟನಂತೆ. ಆ ದರ್ಬಾರದಲ್ಲಿ ಸೇರಿದಂತಹ ಬಹಳ ಜನ ಗಣ್ಯ ನಾಗರಿಕರಿಗೆಲ್ಲ ಬಹಳ ಆಶ್ಚರ್ಯವಾಯಿತಂತೆ. ಇದೇನಪ್ಪ ಇದು, ಕೇವಲ ಪಲ್ಯ ಅಂತ ಹೇಳಿದ್ದಕ್ಕೆ ಇಂತಹ ಬಹುಮಾನವನ್ನು ಕೊಟ್ಬಿಟ್ಟಲ್ಲ ಇವನು ಅಂದದ್ದೇ. ಮರುದಿನ ಪರೋಹತ್ತಿಗೆ ಪ್ರತಿಯೊಬ್ಬರು ಕೂಡ ಒಂದೊಂದು ಬಗೆಯ ಪಲ್ಯವನ್ನು ಮಾಡಿಕೊಂಡು ಬಂದು ಕಾವಂದರಿಗೆ ಒಪ್ಪಿಸಿದಂತೆ. ಕಾವಂದರು ಅದನ್ನ ನೋಡ್ತಾರೆ, ಖಾನೆ ಕಾ ಬಾಬತ್ತಾಯಿ, ಪಲ್ಯ ಏನಿದು, ಮಹಾರಾಜರಿಗೆ ಪಲ್ಯವನ್ನು ತಂದು ಒಪ್ಪಿಸ್ತಾ ಇದ್ದಿರಲ್ಲ, ಏನಿದು ಖಾವಂದ್ರೆ, ನಿನ್ನೆ ಆ ಬೀರ್ಬಲ ಪಲ್ಯ ಅಂತ ಹೇಳಿದ್ಕೂ ನೀವು ಸಂತುಷ್ಟರಾಗಿ ಎಂತಹ ಬಹುಮಾನವನ್ನು ಕೊಟ್ರಿ, ನಮಗೂ ಕೂಡ ಅಂತದೇ ಒಂದು ಬಹುಮಾನ ಬಂದಿತ್ತು, ನಿಮಗೆಲ್ಲ ಪಲ್ಯ ಅಂದ್ರೆ ಬಹಳ ಇಷ್ಟ ಅಂತ ಕಾಣುತ್ತೆ ಅಂತೇಳಿ ನಾನು ತಂದುಕೊಟ್ಟು. ಆಗ ಅಕ್ಬರ ಕತೆ ಹೇಳಿದಂತೆ, ಹಾಗೆ ಕಾಫಿ ಅಂತ ಹೇಳಿದ್ದಕ್ಕೆ ಇನ್ಮೇಲೆ ನಾನು ಬೇರೆ ಏನಾದ್ರು ಹೇಳಬೇಕು, ಅದನ್ನು ತಂದುಕೊಟ್ರು ಕೂಡ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಂಡು ನಾನು ಹಂಚೋದಕ್ಕೆ ಅನುಕೂಲವಾಗುತ್ತೆ. ಕಾಫಿ ತಂದ್ರೆ ಸ್ಟಾಕ್ ಮಾಡುವುದು ಆಗುದಿಲ್ಲ. ಅದನ್ನ ಇಲ್ಲಿ ಆ ಪ್ರಹ್ಲಾದನ ಅದ್ಭುತವಾದಂತಹ ಮುಗ್ಧ ಪ್ರೇಮ, ಅದಕ್ಕೆ ಭಗವಂತ ಪ್ರತಿಸ್ಪಂದಿಸಿದಂತಹ ವಿಧಾನ, ಆ ಒಂದು ಭವ್ಯವಾದಂತಹ ಮುಗ್ಧವಾದಂತಹ ದೃಶ್ಯವನ್ನ ಭಾವಿಸಿ ಭಾವಿಸಿ ಭಾವಿಸಿ ಭಾವಾವಿಷ್ಟರಾಗಿಬಿಟ್ರು, ಭಾವ ಸಮಾಧಿಗೆ ಏರ್ಬಿಟ್ರು, ಅವರು ಸ್ವಂದಹೀನರಾಗಿ ಬಿಟ್ಟಿದ್ದಾರಂತೆ. ಕಡೆಗಣ್ಣಿನಿಂದ ಪ್ರೇಮಾಶ್ರು ಸುರಿತಾ ಇದೆ ಅಂತೆ. ಕಡೆಗಣ್ಣು ಅಂದ್ರೆ ಏನದು, ಕಣ್ಣಿನಲ್ಲಿ ಮೂಗಿನ ಕಡೆ ಮತ್ತು ಕಿವಿಯ ಕಡೆ, ಕಿವಿಯ ಕಡೆಯ ಕಣ್ಣು ತುದಿ ಇದೆಯಲ್ಲ ಅದನ್ನ ಕಡೆಗಣ್ಣು ಅಂತ ಕರೆಯುವ ಕ್ರಮ. ಕಡೆಗಣ್ಣಿನ ನೋಟ ಅಂತಂದ್ರೆ ಹೀಗೆ ಓರೆ ನೋಟ. ಕಡೆಗಣ್ಣಿನಿಂದ ಅಶ್ರು ಎಳಿತಾ ಇತ್ತು ಅಂತ ಹೇಳಿದ್ರೆ ಅದು ಪ್ರೇಮಾಶ್ರು, ಅದು ಆನಂದಾಶ್ರು. ಈ ಮೂಗಿನ ತುದಿಯಿಂದ, ಮೂಗಿನ ತುದಿಯಲ್ಲಿ ಮೂಗಿನ ಬದಿಯಲ್ಲಿರತಕ್ಕಂತಹ ಕಣ್ಣಿನ ತುದಿ ಇದೆಯಲ್ಲ ಅಲ್ಲಿಂದೇನಾದರೂ ರಸ ಎಳಿತಾ ಇತ್ತು ಅಂತ ಹೇಳಿದ್ರೆ, ಅಂದ್ರೆ ಕಣ್ಣೀರು ಇಳಿತಾ ಇತ್ತು ಅಂತಂದ್ರೆ ಅದಕ್ಕೆ ಶೋಕಾಶ್ರು ಅಂತ ಹೆಸರು. ನಿಜವಾದ ದುಃಖ ಬಂದಾಗ ಕಣ್ಣೀರು ಇತ್ತ ಕಡೆಯಿಂದ ಇಳಿಯುತ್ತೆ, ಆನಂದ ಸಂತೋಷ ಭಾವ ಉಕ್ಕಿದಾಗ ಇತ್ತ ಕಡೆಯಿಂದ ಕಣ್ಣೀರು ಬರುತ್ತೆ ಅಂತ ಒಂದು ಮಾತಿದೆ. ಆದ್ರಿಂದ ನಮ್ಮ ಕಣ್ಣೀರು ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಸ್ವಲ್ಪ ನೋಡಿಕೊಂಡು ಅದೇನು ಅಂತ ತಿಳ್ಕೊಳ್ಬಹುದು. ಪರಮಹಂಸರು ಪ್ರಕೃತಿಸ್ಥರಾದ ನಂತರ, ಅಂದ್ರೆ ಅವರ ಮನಸ್ಸು ಶರೀರಕ್ಕೆ ಬಂದ ನಂತರ ಮಾಸ್ಟರ್ ಒಡನೆ ಮಾತನಾಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯುತ್ತಾ ಯಾರು ಸ್ತ್ರೀ ಸಂಘ ಮಾಡ್ತಾರೋ ಅವರ ಸಂಬಂಧವಾಗಿ ಪರಮಹಂಸರು ತಮ್ಮ ಕೋಪ ತಾಪಗಳನ್ನು ಸೂಚಿಸ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಿನಗೇನು ನಾಚಿಕೆ ಆಗೋದಿಲ್ವೇ, ಮಕ್ಕಳಾಗಿದ್ರೂ ಸಹ ಹೆಂಡತಿಯ ಸಹವಾಸ ಮಾಡೋದು ಅಸಹ್ಯ ತೋರೋದಿಲ್ವೇ, ಪಶುವಿನ ಹಾಗೆ ವ್ಯವಹರಿಸುವುದಕ್ಕೆ ನರ ರಕ್ತ ಮಲ ಮೂತ್ರ ಇವುಗಳಿಂದ ಕೂಡಿದ ದೇಹ ನೋಡಿ ಹೇವರಿಕೆ ಆಗುವುದಿಲ್ವೇ, ಯಾರು ಭಗವಂತನ ಪಾದ ಪದ್ಮಗಳ ಚಿಂತನೆಯನ್ನು ಮಾಡ್ತಾನೋ ಆತನಿಗೆ ಪರಮ ಸುಂದರ ರಮಣಿಯೂ ಚಿತೆಯ ಭಸ್ಮದ ಹಾಗೆ ತೋರಿ ಬರ್ತಾಳೆ. ಯಾವ ಶರೀರ ನಶ್ವರವಾದದ್ದು, ಯಾವುದರಲ್ಲಿ ಕ್ರಿಮಿ ಕೀವು ಶ್ಲೇಷ್ಮ ಇವೇ ಮುಂತಾದ ಅಸಹ್ಯ ವಸ್ತುಗಳು ತುಂಬಿವೆಯೋ ಅಂತ ಶರೀರನೆ ಆನಂದ ಪಡೋದು ಏನು ನಾಚಿಕೆ ಆಗುವುದಿಲ್ವೇ? ಮಾಸ್ಟರ್ ಲಜ್ಜೆಯಿಂದ ತಲೆ ತಗ್ಗಿಸಿ ಸುಮ್ಮನೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವತ್ ಪ್ರೇಮದ ಒಂದು ಬಿಂದುವೇ ಆಗಲಿ ಯಾರಿಗಾದರೂ ದೊರೆತದ್ದೇ ಆದರೆ ಕಾಮಕಾಂಚನ ಅತಿ ತುಚ್ಛವಾಗಿ ತೋರಿ ಬರುತ್ತವೆ. ಕಲ್ಲು ಸಕ್ಕರೆಯ ಪಾನಕ ದೊರೆಯಿತು ಅಂದರೆ ಜೋನಿ ಬೆಲ್ಲದ ಪಾನಕ ತುಚ್ಛವಾಗಿ ತೋರುತ್ತೆ. ಭಗವಂತನನ್ನ ವ್ಯಾಕುಲ ಚಿತ್ತದಿಂದ ಪ್ರಾರ್ಥನೆ ಮಾಡಿದರೆ, ಆತನ ನಾಮಗುಣ ಕೀರ್ತನೆಯನ್ನು ಸರ್ವದಾ ಮಾಡ್ತಾ ಇದ್ರೆ ಆತನಲ್ಲಿ ಪ್ರೀತಿ ಕ್ರಮೇಣ ಉದ್ಭವವಾಗಿ ಬಿಡುತ್ತೆ ಅಂದ್ರು ಶ್ರೀರಾಮಕೃಷ್ಣ. ಭಯಂಕರ ಭಯಂಕರ ಈ ಮಾತುಗಳನ್ನೆಲ್ಲ ನಾವು ಯಾವಾಗ ವಚನ ವೇದದಲ್ಲಿ ಓದ್ತೇವೋ ಇನ್ನು ಆ ವಚನ ವೇದವನ್ನು ಮುಟ್ಟು ಹಾಗೆ ಇಲ್ಲ. ಈ ರೀತಿಯಲ್ಲೆಲ್ಲ ಒಂದೇ ಸಮನೆ ಹೊಡೆತ ಕೊಟ್ಬಿಟ್ರೆ ಪಾಪದ ಮಾಸ್ಟರ್ ಪಾಪ ಅವನು ಪಾಡಿ ಅವನು ಗೃಹಸ್ಥ ಜೀವನವನ್ನು ನಡೆಸ್ತಾ ಇದ್ರೆ ಒಂದೇ ಸಮನೆ ಹೊಡೆತ ಕೊಟ್ಬಿಟ್ರಲ್ಲ. ಇದನ್ನು ನಾನು ಇದನ್ನು ಓದಿ ಹೇಳಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೇಳೋ ಬೇಡವೋ ಅಂತ. ಆದರೆ ಈ ವಚನ ವೇದದಲ್ಲಿ ಇದನ್ನೆಲ್ಲವನ್ನು ಕೂಡ ಹೇಳಬೇಕು ಒಂದು ದೃಷ್ಟಿಯಿಂದ ಶ್ರೀರಾಮಕೃಷ್ಣರು ಹೇಳಿದ ಮಾತು. ಅವರ ಅವತಾರದ ಉದ್ದೇಶವೇ ಅದು, ಮೃಗತ್ವವನ್ನ ಉದಾತ್ತೀಕರಿಸಿ ಮನುಷ್ಯತ್ವಕ್ಕೆ ಏರಿಸಿ ಅದನ್ನು ಉದಾತ್ತೀಕರಿಸಿ ಮೇಲೇರಿ ದಿವ್ಯತೆಯ ಮಟ್ಟಕ್ಕೆ ಏರಿ ಆ ದಿವ್ಯಾನಂದವನ್ನ ಮನುಷ್ಯರೆಲ್ಲರೂ ಕೂಡ ಅನುಭವಿಸುವಂತೆ ಆಗಬೇಕು ಅಂತನ್ನೋದು ಅವರ ಹೃದಯದ ಹಂಬಲ. ಪರಮಾತ್ಮ ಅವ್ಯಕ್ತವಾಗಿದ್ದಂತಹ ಸಂದರ್ಭದಲ್ಲೇ ಈ ಕಲಿಯುಗದ ಜನ ಯಾವ ದಿಸೆಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಅಲ್ಲೇ ಅರಿತುಕೊಂಡು ಇದಕ್ಕೇನಾದರೂ ಒಂದು ಕೆಲಸ ಮಾಡಬೇಕು, ಇಲ್ಲದೆ ಹೋದರೆ ಕನಿಷ್ಠ ಪಕ್ಷ ಭಗವದ್ ಭಕ್ತರು ಅಂತ ನೋಡುವರಾದ್ರೂ ಹಾಳಾಗದಂತೆ ಪೂರ್ತಿ ಕೆಟ್ಟು ಹೋಗದಂತೆ ನೋಡಿಕೊಳ್ಬೇಕು. ಯಾಕೆಂತಂದ್ರೆ ಸಹವಾಸ ದೋಷ. ಪ್ರಾಪಂಚಿಕರು ಕೋಟಿ ಕೋಟಿ ಜನ, ಭಕ್ತರು ಅಲ್ಪಸಂಖ್ಯಾತರು. ಆ ಕೋಟಿ ಕೋಟಿ ಜನರ ನಡುವೆ ಇರತಕ್ಕಂತಹ ಭಗವದ್ ಭಕ್ತರು ಕೋಟಿ ಜನರ ರೀತಿಯನ್ನೇ ಅನುಸರಿಸಿದರೆ ಅದರೊಳಗೆ ಆಶ್ಚರ್ಯವೇನೂ ಇಲ್ಲ. ಹಾಗೇನಾದರೂ ಅನುಸರಿಸ್ತು ಅಂತ ಹೇಳಿದ್ರೆ ನನ್ನ ಭಕ್ತರೆಲ್ಲ ಕೆಟ್ಟೋಗ್ಬಿಡ್ತಾರಲ್ಲ ಅಂತ. ಆದರೂ ಕೂಡ ಇದು ಬಹಳ ಕಷ್ಟಕರವಾದಂತಹ ವಿಚಾರ. ಮದುವೆಯಾಗಿ ಒಂದೆರಡು ಮೂರು ಮಕ್ಕಳಾದ ಮೇಲೆ ಶ್ರೀರಾಮಕೃಷ್ಣ ಯಾವಾಗಲೂ ಹೇಳುವಂತಹ ಕ್ರಮ, ಗಂಡ ಅಂತನೋನು ಅಣ್ಣನಾಗಬೇಕು, ಹೆಂಡತಿ ಅನ್ನೋಳು ತಂಗಿಯಾಗಬೇಕು, ಅಣ್ಣ ತಂಗಿಯ ರೂಪಾದಿಯಲ್ಲಿ ಇರಬೇಕು. ಆ ಎರಡು ಮೂರು ಮಕ್ಕಳು ಆಗುವವರೆಗೆ ನಡೆಸಿದಂತಹ ದಾಂಪತ್ಯದ ಸಂದರ್ಭದಲ್ಲಿ ಅವರಿಬ್ಬರೂ ಆಗಾಗ ಮಾತನಾಡಿಕೊಂಡು ಕ್ರಮೇಣ ಇದನ್ನ ಬಿಟ್ಟುಬಿಡಬೇಕು, ಈ ಒಂದು ಶಾರೀರಿಕವಾದ ಸಂಬಂಧವನ್ನ ಬಿಟ್ಟುಬಿಡಬೇಕು, ದೈವೀ ಭಾವದಲ್ಲೇ ಇರುವಂತಹ ಪ್ರಯತ್ನ ಮಾಡಬೇಕು ಅಂತ ಆ ಒಂದು ಐದಾರು ಏಳು ವರ್ಷಗಳ ಅವಧಿಯಲ್ಲಿಯೇ ಮಾತನಾಡಿಕೊಳ್ಳಬೇಕು ಅಂತ ಕೂಡ ಶ್ರೀರಾಮಕೃಷ್ಣ ಹೇಳ್ಕೊಡ್ತಾರೆ. ಪರಸ್ಪರ ಮಾತನಾಡಿಕೊಳ್ಳಬೇಕು, ಹಾಗೆ ಮಾತನಾಡಿಕೊಳ್ಳದೆ ಇದ್ರೆ ಇವನೇನೋ ಆಧ್ಯಾತ್ಮಿಕ ಭಾವಕ್ಕೆ ಸಿದ್ಧನಾಗಿರಬಹುದು, ಅವಳು ತಯಾರಿಲ್ಲದಿದ್ರೆ, ಅಥವಾ ಅವಳೇನೋ ಸಿದ್ಧಳಾಗಿರಬಹುದು ಇವನು ಸಿದ್ಧನಾಗಿಲ್ಲದೆ ಹೋದ್ರೆ, ಹೊಂದಾಣಿಕೆ ಇಲ್ಲದೆ ಅಲ್ಲಿ ವಿರಸ ಉಂಟಾಗುತ್ತೆ. ಆ ದೃಷ್ಟಿಯಿಂದ ಒಂದು ಬಗೆಯ ಒಪ್ಪಂದದ ಮೂಲಕ ಹೋಗಬೇಕು, ಅದಕ್ಕೆ ಮೊದಲಿಂದಲೇ ತಯಾರಿ ಬೇಕು ಅಂತ ಶ್ರೀರಾಮಕೃಷ್ಣರು ಹಲವಾರು ಕಡೆ ಹೇಳಿದ್ದಾರೆ. ಇದೊಂದು ಬಹಳ ಗಮನೀಯವಾದಂತಹ ವಿಷಯ. ನಮ್ಮ ಸಮಾಜ ಅಂತ ಹೇಳ್ತಕ್ಕಂಥದ್ದು ಸತ್ವಪೂರ್ಣವಾಗಬೇಕಾದ್ರೆ ನಮ್ಮ ಶರೀರ ಮನಸ್ಸುಗಳಲ್ಲಿ ಆ ಸತ್ವ ಉಳಿದಿರುವಂತೆ, ಹರಿದು ಹೋಗದಂತೆ ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಅಥವಾ ಪ್ರಾರ್ಥನಾ ಶಕ್ತಿಯನ್ನು ಉಪಯೋಗಿಸಿ ಉಳಿಸಿಕೊಳ್ಳಬೇಕು ಅಂತ. ತುಮಕೂರಿನಲ್ಲಿ ಮೊನ್ನೆ ತಾನೇ ಗುರುವಾರ ಸಂಜೆ ಒಂದು ಸಾರ್ವಜನಿಕ ಸಮಾರಂಭ, ಅಲ್ಲಿ ನಾನು ಮಾತನಾಡ್ತಾ ಆಶ್ರಮ ಧರ್ಮ ಅಂದ್ರೇನು, ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಹಾಗೂ ಸನ್ಯಾಸಾಶ್ರಮ, ಈ ನಾಲ್ಕು ಆಶ್ರಮಗಳನ್ನು ಕುರಿತಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಋಷಿಮುನಿಗಳು. ಸತ್ವಯುತವಾದಂತಹ ಸಮಾಜ ನಿರ್ಮಾಣಕ್ಕೆ ಈ ನಾಲ್ಕು ಬಗೆಯ ಆಶ್ರಮ ಧರ್ಮವನ್ನ ಆಯಾಯ ಧರ್ಮದಲ್ಲಿರತಕ್ಕಂಥವರು ಪರಿಪಾಲಿಸಿಕೊಂಡು ಬರಬೇಕು ಅಂತ. ಬ್ರಹ್ಮಚರ್ಯ ಆಶ್ರಮ, ಅದಕ್ಕೆ ಸಂಬಂಧಪಟ್ಟಂತಹ ಧರ್ಮ ಯಾವುದು ಅಂತ ನಾನು ವಿವರಿಸ್ತಾ, ಶುದ್ಧ ಜೀವನ ನಡೆಸುವಂತಹದ್ದು. ಮತ್ತೆ ಇನ್ನೂ ಅವರಿಗೆ ನೇರವಾಗಿ ಹೇಳಿದೆ, ಯಾಕೆಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯವನ್ನು ಹೇಳಬೇಕಾಗಿತ್ತು, ಆದ್ದರಿಂದ ನೇರವಾಗಿ ಅವರಿಗೆ ಹೇಳಬೇಕಾಯಿತು. ವೀರ್ಯ ರಕ್ಷಣೆ ಅಂತ, ಮದುವೆ ಆಗುವವರೆಗೆ ಅತ್ಯಂತ ಅದ್ಭುತವಾದಂತಹ ಬ್ರಹ್ಮಚರ್ಯ ಜೀವನವನ್ನು ನಡೆಸಬೇಕು. ಯಾವುದೇ ಬಗೆಯ ರಿಯಾಯಿತಿಯೂ ಇಲ್ಲದೆ ಕಟ್ಟುನಿಟ್ಟಾದಂತಹ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು. ಹಾಗೆ ಆ ಬ್ರಹ್ಮಚಾರಿ ವರ್ಗದವರು ಅಂದರೆ ವಿದ್ಯಾರ್ಥಿ ವರ್ಗ, ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು, ಅವರು ಶುದ್ಧ ಜೀವನವನ್ನು ನಡೆಸುವಂತೆ ರಾತ್ರಿ ಹಗಲು ಮಾನಸಿಕವಾಗಿ ವಾಚಿಕವಾಗಿ ಶಾರೀರಿಕವಾಗಿ ಶುದ್ಧ ಜೀವನವನ್ನು ನಡೆಸಿ ಆ ಒಂದು ಅಂತಸತ್ವವನ್ನು ಹೆಚ್ಚಿಸಿಕೊಳ್ಳುವ ರೀತಿಯಲ್ಲಿ ಗೃಹಸ್ಥರು ಅವರು ಕಣ್ಣಿಟ್ಟಿರಬೇಕು. ಗೃಹಸ್ಥಾಶ್ರಮ, ಗೃಹಸ್ಥಾಶ್ರಮದ ಧರ್ಮದಲ್ಲಿ ತಮ್ಮ ತಮ್ಮ ಯುವಕರ ಪಾವಿತ್ರ್ಯವನ್ನು ಕಾಪಾಡುವಂತೆ ರಕ್ಷಣೆಯ ದೃಷ್ಟಿಯನ್ನು ಇಡುವಂತಹದ್ದು ಕೂಡ ಆ ಗೃಹಸ್ಥ ಧರ್ಮದಲ್ಲಿ ಒಂದು ಅಂಶ ಅಲ್ವೇ. ಮತ್ತೆ ಎಲ್ಲ ಬೀದಿ ಕಾಮಣ್ಣುಗಳನ್ನಾಗಿ ಬಿಟ್ಟುಬಿಟ್ರೆ ಅಥವಾ ಬಸವಣ್ಣ ಬಿಟ್ಟ ಹಾಗೆ, ಬಸವಿಯರನ್ನು ಬಿಟ್ಟ ಹಾಗೆ, ಬಸವರನ್ನು ಬಿಟ್ಟ ಹಾಗೆ ಬಿಟ್ಟುಬಿಟ್ರೆ ಏನ್ ಗತಿ? ಗೃಹಸ್ಥ ಧರ್ಮ ಅಲ್ಲ ಅದು. ಗೃಹಸ್ಥರು ಅದು ಆವತ್ತಿನ ವಿಷಯ ಯಾವುದು ಅಂತ ಹೇಳಿದ್ರೆ ಜ್ಯೇಷ್ಠಾಶ್ರಮ ಗೃಹಸ್ಥ ಧರ್ಮ ಅಂತ. ಗೃಹಸ್ಥರದ್ದು ಜ್ಯೇಷ್ಠಾಶ್ರಮ ಅದು. ಜ್ಯೇಷ್ಠ ಅಂದ್ರೆ ಹಿರಿಯ ಅಂತ ಅರ್ಥ. ಹಿರಿಯ ಧರ್ಮ ಗೃಹಸ್ಥ ಧರ್ಮ ಯಾತಕಿ ಅಂತ ಹೇಳಿದ್ರೆ, ಇತ್ತ ಕಡೆ ಬ್ರಹ್ಮಚಾರಿ ವರ್ಗದವರೆಲ್ಲರನ್ನೂ ಕಾಪಾಡಬೇಕು. ಬ್ರಹ್ಮಚಾರಿ ವರ್ಗದವರು ಅಂತ ಹೇಳಿದ್ರೆ ರಾಮಕೃಷ್ಣಾಶ್ರಮಕ್ಕೆ ಸೇರಿದಂತಹ ಬ್ರಹ್ಮಚಾರಿಗಳು ಅಂತ ಅರ್ಥ ಅಲ್ಲ. ಯಾರ್ಯಾರು ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ಇರಿದ್ದಾರೋ ಅವರೆಲ್ಲರೂ ಕೂಡ ಬ್ರಹ್ಮಚಾರಿ ಬ್ರಹ್ಮಚಾರಿಣಿಯರೇ. ಈ ವಿದ್ಯಾರ್ಥಿ ವರ್ಗವನ್ನ ಪಾಲಿಸಿ ಪೋಷಿಸಿ ಅವ್ರನ್ನ ಸರಿದಾರಿಯಲ್ಲಿ ನಡೆಸಿಕೊಂಡು ಬರತಕ್ಕಂಥದ್ದು ಜವಾಬ್ದಾರಿ. ಪಾಲಿಸುವುದಕ್ಕೆ ಪೋಷಿಸುವುದಕ್ಕೆ ಬೇಕಾದಂತಹ ಅಕ್ಕಿ ದವಸ ಧಾನ್ಯ ಹಣ ಇದನ್ನೇನು ಕೊಡ್ತಾ ಇದ್ದಾರೆ. ಕೊಡುವವರು ಕೊಡುವಷ್ಟು ಅದರಷ್ಟು ಸಾಲದು. ಈ ಬಗ್ಗೆ ಎಚ್ಚರವನ್ನು ಕೂಡ ವಹಿಸಬೇಕು. ಹೇಗಿದ್ದಾರೆ ಹುಡುಗರು ಅಂತ. ಇವತ್ತಿನ ಹಾಸ್ಟೆಲ್ಗಳೆಲ್ಲ ಹೇಗಿವೆ? ಹಾಸ್ಟೆಲ್ಗಳು ಏನೇನು ಅನಾಹುತಗಳಾಗ್ತಾ ಇವೆ. ಆ ಹಾಸ್ಟೆಲ್ನ ಕೆಲವು ಒಳ್ಳೊಳ್ಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ತಮ್ಮ ದೂರುಗಳನ್ನು ಹೇಳ್ಕೊಡ್ತಾರೆ, ತಮ್ಮ ಸಂಕಟಗಳನ್ನು ಹೇಳ್ಕೊಡ್ತಾರೆ. ಒಳ್ಳೇದಾಗಿರ್ಬೇಕು, ಚೆನ್ನಾಗಿರ್ಬೇಕು, ಉದಾತ್ತವಾದ ಜೀವನ ನಡೆಸಬೇಕು ಅಂತ ಆಸೆ ಇದೆ, ಆದರೆ ವಾತಾವರಣ ಇದೆ ಈ ತರಹ ಇದೆ. ಹೇಳುವವರು ಕೇಳುವವರು ಇಲ್ಲ. ಕಾಲೇಜು ಲೆಕ್ಚರರ್ಗಳು ಪ್ರೊಫೆಸರ್ಗಳು ನೋಡಿಕೊಳ್ಳತಕ್ಕಂತಹ ವಾರ್ಡನ್ ಆಗಿ ನೋಡಿಕೊಳ್ಳತಕ್ಕಂತಹ ಹಾಸ್ಟೆಲ್ಗಳು ಈ ರೀತಿಯಲ್ಲಿ ಇವೆ ಅಂತ ಹೇಳಿದ್ರೆ ಇನ್ಯಾರನ್ನ ನಾವು ನೆಚ್ಚಿಕೊಳ್ಳೋದು, ಇನ್ಯಾರಿಂದ ನಾವು ರಕ್ಷಣೆಯ ಭರವಸೆಯನ್ನು ಕಾಣೋದು? ಇವರೆಲ್ಲ ವಿದ್ಯಾವಂತರು ಅಥವಾ ಪಶುಗಳು ಅಥವಾ ವಿದ್ಯಾವಂತ ಪಶುಗಳು. ಒಬ್ಬ ಆಕೆ ಬಂದರು, ಸ್ವಾಮೀಜಿ ನಿಮ್ಮ ಹಾಸ್ಟೆಲ್ನಲ್ಲಿ ನಮ್ಮ ಹುಡುಗನ ಸೇರಿಸ್ಕೊಳ್ಳಿ, ಒಂದು ಸೀಟ್ ಕೊಡಬೇಕು. ಆದರೆ ಸೀಟುಗಳೆಲ್ಲ ಮುಗಿದೋಗ್ಬಿಟ್ಟಿವೆ ಅಮ್ಮ, ಹೇಗಾದರೂ ಮಾಡಿ ಒಂದು ಸೀಟ್ ಕೊಡಿಸಿ. ಹಾಗೆಲ್ಲ ಆಗೋದಿಲ್ಲ, ಅಲ್ಲಿ ಎಷ್ಟು ಜಾಗ ಇದೆಯೋ ಅಷ್ಟೇ ಜಾಗದಲ್ಲಿ ನಾವು ಹುಡುಗರನ್ನ ಇಟ್ಕೊಳ್ಬೇಕಾಗುತ್ತೆ. ನೀವೊಂದು ಕೆಲಸ ಮಾಡಿ, ಹೊರಗಡೆ ಎಷ್ಟು ಹಾಸ್ಟೆಲ್ಗಳಿವೆಯಲ್ಲ ಅಲ್ಲೆಲ್ಲ ಸೇರಿಸ್ಕೊಳ್ಬಹುದಲ್ಲ. ಆಗ ಆಕೆ ಹೇಳಿದ್ರು, ಸ್ವಾಮಿ ಹೊರಗಡೆ ಕತೆ ಗೊತ್ತಿಲ್ಲ ನಿಮಗೆ, ನಾವು ಹಳ್ಳಿಂದ ಬಂದವರು, ಕೆಟ್ಟೇ ಹೋಗ್ಬಿಡ್ತಾರೆ ಈ ಹುಡುಗರು, ಯಾವ ಹಾಸ್ಟೆಲು ಚೆನ್ನಾಗಿಲ್ಲ ಸ್ವಾಮಿ ನಾವು ಕೇಳಿದ್ವು. ಆಗ ನಾನು ಹೇಳಿದೆ, ಯಾತಕ್ಕೆ ಹಾಗಂತೀರಿ, ಎಲ್ಲ ವಿದ್ಯಾವಂತರು ನಡೆಸ್ತಕ್ಕಂಥ ಹಾಸ್ಟೆಲ್ ಅವೆಲ್ಲ, ಕಾಲೇಜು ಲೆಕ್ಚರರ್ಗಳು ಎಲ್ಲ ಇದ್ದಾರೆ, ಇಲ್ಲಿ ನೋಡ್ಕೊಳ್ಳೋರು ಇದ್ದಾರೆ, ಅಲ್ಲಿ ಹೋಗಿ ಸೇರಿಸಿ. ಇಲ್ಲ ಸ್ವಾಮಿ, ಯಾವ ಲೆಕ್ಚರರೇ ಆಗಲಿ ಯಾರೇ ಆಗಲಿ ಸರಿಯಾಗಿ ನೋಡ್ಕೋತಾ ಇಲ್ಲ, ನಮ್ಮ ಹುಡುಗರೆಲ್ಲ ಅಲ್ಲಿ ಇರ್ತಕ್ಕಂಥ ಹುಡುಗರೆಲ್ಲ ಎಷ್ಟು ಕೆಟ್ಟೋಗಿದ್ದಾರೆ ಅಂತ ವರ್ತಮಾನ ನಮ್ಮ ಕಿವಿಗೆ ಬಿದ್ದಿದೆ ಸ್ವಾಮಿ. ನಮ್ಮ ಹುಡುಗ ಹೇಗಾದರೂ ಮಾಡಿ ಒಳ್ಳೆಯವನಾಗಬೇಕು ಅಂತ ಆಸೆಯಿಂದ ನಿಮ್ಮ ಹಾಸ್ಟೆಲಲ್ಲಿ ಸೇರಿಸ್ಕೊಳ್ಬೇಕು. ಆಶ್ಚರ್ಯ ಆಗೋಯ್ತು ನನಗೆ. ಅಂದ್ರೆ ಹೊಸದಾಗ ಆಶ್ಚರ್ಯ ಆದ್ದಲ್ಲ, ಹಳೆಯ ಆಶ್ಚರ್ಯವೇ ಹೊಸದಾಗಿ ಮರುಕಳಿಸ್ತು ಅಷ್ಟೇನೆ. ಆಲೋಚನೆ ಮಾಡ್ತಾ ಇದ್ದೇನೆ, ನಗರ ನಗರಗಳಲ್ಲಿ ಅತ್ಯಂತ ಅದ್ಭುತವಾದಂತಹ ಹಾಸ್ಟೆಲ್ಗಳು ಬೇಕಾಗಿದೆ ಇವತ್ತು. ಆ ವಿದ್ಯಾರ್ಥಿಗಳನ್ನೆಲ್ಲ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನೆಲ್ಲ ತೇಜಸ್ವಿ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡಬಲ್ಲಂತಹ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಬೇಕಾಗಿದೆ. ಯಾರಿದ್ದಾರೆ ಮಾಡುವವರು? ಯಾರಿಗೆ ಆ ಸಾಮರ್ಥ್ಯ ಇದೆ? ನಾನಲ್ಲಿ ಈ ವಿಷಯ ಹೇಳಿದೆ. ತುಮಕೂರಿನಲ್ಲಿ ಬ್ರಹ್ಮಚಾರಿ ಜೀವನ ಅಂತ ಹೇಳಿದ್ರೆ ಮದುವೆ ಆಗುವವರೆಗೆ ಆ ಒಂದು ವೀರ್ಯ ರಕ್ಷಣೆ ಅಂತ ಹೇಳ್ತಕ್ಕಂಥದ್ದು ಆಗಬೇಕು. ಆಶಿಷ್ಟರು ದೃಢಿಷ್ಠರು ಬಲಿಷ್ಠರು ಆದಂತಹ ಯುವಕ ಯುವತಿಯರು ಇದ್ದರೆ ಮಾತ್ರ ಅವರಿಂದ ಶ್ರೇಷ್ಠ ಸಂತಾನವನ್ನು ನಾವು ನಿರೀಕ್ಷಿಸಬಹುದು. ಇಲ್ಲದಿದ್ರೆ ದುರ್ಬಲ ವೀರ್ಯಕ್ಕೆ ಜನಿಸಿದಂತಹ ವ್ಯಕ್ತಿಗಳು, ದೋಷಪೂರ್ಣ ವೀರ್ಯಕ್ಕೆ ಜನಿಸಿದಂಥವರು ಕೇವಲ ಮನುಷ್ಯ ರೂಪದ ಪ್ರಾಣಿಗಳು. ಅವರ ನಿರ್ಮಾಣ ಆಗ್ತದೆ, ಅವರ ಸಂತಾನ ಉತ್ಪತ್ತಿಯಾಗ್ತಾ ಇರುತ್ತದೆ, ಅವರ ಒಂದು ಜನಾಂಗ ನಿರ್ಮಾಣ ಆಗುತ್ತೆ. ಆದ್ರಿಂದ ಗೃಹಸ್ಥರ ಧರ್ಮ ಅಂತ ಹೇಳ್ತಕ್ಕಂಥದ್ದು ಬಹಳ ದೊಡ್ಡದು ಅಂತ ಹೇಳಿದ್ದಾಯ್ತು. ಮುಚ್ಚು ಮರೆಯಿಲ್ಲದೆ ಹೇಳ್ಬಿಡೋದು ಇನ್ನೇನು, ಮುಚ್ಚು ಮರೆ ಮಾಡಿಯೇ ಇದೆಲ್ಲ ಅಧಪ್ಪತನಕ್ಕೆ ಹೋದದ್ದು. ಇಲ್ಲದೆ ಹೋದ್ರೆ ಎಂತೆಂಥ ತೇಜಸ್ವಿಗಳಾದಂತಹ ಯುವಕರು ರಸ್ತೆನೆಲ್ಲ ಓಡಾಡ್ತಾ ಇರಬೇಕಾಗಿದೆ. ಅವರು ಒಬ್ಬರೊಬ್ಬರನ್ನ ನೋಡಿದ್ರೂ ಕೂಡ ನಮಗೆ ಸ್ಫೂರ್ತಿ ಬರಬೇಕು. ಸ್ಫೂರ್ತಿ ಬರುವ ಮಾತು ಆಗಿರಲಿ, ಅವ್ರ ಮುಖವನ್ನು ನೋಡದೇ ಬೇಡ ಅಂತ ಅನಿಸ್ತಾ ಇರುತ್ತೆ. ಗೃದ್ಧಗಳು ಉಪಾಧಿಯ ದೃಷ್ಟಿಗಳು, ಅವರ ದೃಷ್ಟಿಗಳು ಗೋಗೆಗಳ ಕಣ್ಣುಗಳು, ರಣಹದ್ದುಗಳ ಕಣ್ಣುಗಳು, ಅಂತಹ ಅಂತಹ ಕಣ್ಣುಗಳು ಅಥವಾ ಕುಳಿ ಬಿದ್ದ ಕಪೋಲಗಳು, ಕಡ್ಡಿ ಕಡ್ಡಿ ಮೈ, ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳ್ತಕ್ಕಂತಹದ್ದೇ ಶಿಸ್ತುಬದ್ಧವಾಗಿ ಸಂಯಮಬದ್ಧವಾಗಿ ನಡೆದುಕೊಂಡು ಬರದೇ ಇದ್ದ ಮೇಲೆ, ಇನ್ನು ಗೃಹಸ್ಥ ಧರ್ಮಕ್ಕೆ ಬಂದ ಮೇಲೆ ಆತ ಸಂಯಮವನ್ನು ತಂದುಕೊಂಡು ಶ್ರೀರಾಮಕೃಷ್ಣರು ಹೇಳಿದಂತಹ ಈ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯವೇ? ಈ ಸಂಯಮದ ಪಾಠ ಅಂತ ಹೇಳ್ತಕ್ಕಂತಹದ್ದು ಮೊದಲಿನಿಂದಲೂ ಮಕ್ಕಳಿಗೆ ಸಿಗ್ತಾ ಬರಬೇಕು. ಭಗವದ್ಗೀತೆಯಲ್ಲಿ ಇಂದ್ರಿಯ ಸಂಯಮ, ಜಿತೇಂದ್ರಿಯ, ಮನಸ್ಸಿನ ನಿಗ್ರಹ, ಯಥಾತ್ಮ, ಈ ತರ ಶಬ್ದಗಳ ಮೂಲಕ ಆ ಸಂಯಮದ ಮಾತನ್ನ ಎಷ್ಟು ಮನವರಿಕೆ ಮಾಡಿಸಬೇಕೋ, ಮನ ನಾಟಿಸಬೇಕೋ ಅಷ್ಟು ಪ್ರಯತ್ನ ಮಾಡಿದ್ದಾನೆ. ಆದ್ರೆ ಓದುವವರು ಯಾರು ಅದನ್ನ ಓದಿದ್ರೂ ಕೂಡ ಸಂಯಮದ ಬಗ್ಗೆ ಯೋಚನೆ ಮಾಡುವವರು ಯಾರಿದ್ದಾರೆ? ಸಂಯಮ ಒಂದು ಮಾಡಬೇಕಾದದ್ದು ಅಂತ ಯಾರು ಯೋಚನೆ ಮಾಡಿದ್ದಾರೆ? ಸಾಲದಿಕ್ಕೆ ಇವತ್ತಿನ ಕಾಲದ ವಾತಾವರಣ ಅಂತ ಹೇಳ್ತಕ್ಕಂಥದ್ದು ಎಷ್ಟು ದುಷ್ಟವಾಗಿದೆ ಅಂತ ಹೇಳಿದ್ರೆ, ಎಂತಹ ಸಂಯಮಿಯೂ ಕೂಡ ತನ್ನ ಸಂಯಮವನ್ನ ಕಳೆದುಕೊಳ್ಳುವ ರೀತಿಯಲ್ಲಿ ಇದೆ. ಯಾರು ಹೊಣೆಗಾರರು ಇದಕ್ಕೆಲ್ಲ? ಶ್ರೀರಾಮಕೃಷ್ಣ ಇಂತಹ ಒಂದು ಬೋಧನೆಯನ್ನು ಬೋಧಿಸಿದರೆ ಇದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಯಾವಾಗ ಅದನ್ನು ಅನುಷ್ಠಾನದಲ್ಲಿ ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ನಮ್ಮ ಅನುಭವಕ್ಕೆ ಬಂತೋ, ಈ ಶ್ರೀರಾಮಕೃಷ್ಣ ಹೇಳಿದಂತಹ ಮಾತು ವ್ಯರ್ಥ ಆಯ್ತಲ್ಲ, ಸುಮ್ಮನೆ ಅವರೇನು ಹೇಳ್ತಾರಷ್ಟೇ, ಯಾರ ಕೈಲಾಗುತ್ತದಲ್ಲ ಅಂತ ಕೇಳಿದ್ರೆ ಆಗುವವರ ಕೈಲಿ ಆಗುತ್ತೆ, ಆಗುವವರ ಕೈಲಿ ಆಗುತ್ತೆ. ಆದ್ರಿಂದ ಆಗುವವರು ಇದನ್ನು ಓದಿ ಅದನ್ನು ಆಗಿಸಿಕೊಳ್ಳಿ, ಬಾಕಿ ಉಳಿದವರು ಸ್ವಲ್ಪ ಕೇಳಿ ಕಿವಿಯಲ್ಲಿ ಇಂಥದ್ದೊಂದು ಇದೆ ಅಂತ ಗೊತ್ತಾದ್ರೆ ಸಾಕವರು. ಅವ್ರ ಕೈಯಿಂದ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅನುಸರಿಸೋದಕ್ಕೆ ಸಾಧ್ಯವಾಗದೆ ಹೋಗಬಹುದು. ಆದರೆ ಏನು ಕೇಳಿದ್ರೇನೆ ಅವ್ರ ಪಾಡಿಗೆ ಮೃಗ ಸದೃಶ ಜೀವನ ನಡೆಸೋರಿದ್ದಾರಲ್ಲ, ಅದಕ್ಕಿಂತ ಎಷ್ಟೋ ವಾಸಿಯವರು. ಯಾಕೆಂತಂದ್ರೆ ಅದರ ಮೌಲ್ಯ ಗೊತ್ತಾಗಿದೆ ಇವರಿಗೆ, ಅದು ಸಾಕು. ಇದರ ಒಂದು ಅರ್ಥ, ಇದರ ಒಂದು ಉದ್ದೇಶ, ಇದರ ಒಂದು ಮೌಲ್ಯ, ಇದು ನಮ್ಮ ಸಾಮಾನ್ಯ ಜನರಿಗೆ ಮನವರಿಕೆ ಆದರೆ ಬೇಕಾದಷ್ಟಾಯಿತು. ಅನುಷ್ಠಾನ ಒಂದಲ್ಲ ಒಂದು ಕಾಲದಲ್ಲಿ ಅದು ಸಂಭವಿಸುತ್ತೆ. ಇವತ್ತು ಹಾಕಿದಂತಹ ಬೀಜ ಎಷ್ಟೋ ದಿನಗಳ ಮೇಲೆ ಮೊಳಕೆ ಬರಬಹುದು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ವಿಷಯದಲ್ಲಿ ಹೋರಾಡಬೇಕಾಗುತ್ತೆ. ಒಂದೇ ಸಲಕ್ಕೆ ಇದನ್ನ ಯಶಸ್ವಿಯಾಗಿಸಿಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಅಂತ ಹೇಳಿದ್ರೆ ಆಹಾರ ಪಾನೀಯ ಅಂತ ಹೇಳ್ತಕ್ಕಂತಹದ್ದು ಈ ಶರೀರಕ್ಕೆ ಎಷ್ಟು ರೂಢಿ ಆಗಿರುತ್ತೋ, ಈ ಕಾಮಸುಖ ಅಂತ ಹೇಳ್ತಕ್ಕಂತಹದ್ದು ಅಷ್ಟೇ ರೂಢಿ ಆಗಿರುತ್ತೆ. ಅದರ ಮುಂದೆ ಆ ಒಂದು ಆಸೆಯ ಮುಂದೆ ಈ ಶರೀರದ ದುರ್ಗತಿಯ ಕುರಿತಾಗಿ, ದೋಷಗಳ ಕುರಿತಾಗಿ ಎಷ್ಟೇ ವಿವರಿಸಿದರೂ ಕೂಡ ಪ್ರಯೋಜನ ಇಲ್ಲ. ಅದಕ್ಕೆ ಕಾಮಕ್ಕೆ ಕಣ್ಣಿಲ್ಲ ಅಂತ ಒಂದು ಮಾತು ಉಟ್ಕೊಂಡಿದೆ ಅದು. ಶ್ರೀರಾಮಕೃಷ್ಣ ಹೇಳುವಂತೆ ಇದೆಲ್ಲ ಮಲಮೂತ್ರಗಳಿಂದ ಕೂಡಿದಂತಹದ್ದಯ್ಯ, ಅದಷ್ಟು ಕೊಳಕು ಅದು, ಅದನ್ನು ಎಂಥದ್ದಯ್ಯ ನೀನು ಇನ್ನೂ ಕೂಡ ಅನುಭವಿಸೋದೋ ಅಂತ ಹೇಳಿದ್ರು ಕೂಡ ಆ ಕಾಮ ಅಂತ ಹೇಳ್ತಕ್ಕಂತಹದ್ದು ವಿಕೋಪಕ್ಕೆ ಹೋದಂತಹ ಸಂದರ್ಭದಲ್ಲಿ ಇದ್ಯಾವುದು ಮನಸ್ಸಿಗೆ ಬರೋದೇ ಇಲ್ಲ. ಅಲ್ಲಿಗ ಮನಸ್ಸಿಗೆ ಬರತಕ್ಕಂತಹದ್ದು ಆ ಕವಿ ಕಲ್ಪನೆ ಮಾತ್ರವೇ. ಕವಿಗಳು ಏನೇನು ಸುಂದರವಾಗಿ ರಚನೆ ಮಾಡಿ ಭಾವನೆಗಳನ್ನು ಇಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟದ್ದು, ಅದು ಮಾತ್ರವೇ ಮನಸ್ಸಿಗೆ ಬರುತ್ತೆ, ಇದೆಲ್ಲ ಮರ್ತೇ ಹೋಗ್ಬಿಡುತ್ತೆ. ಆಮೇಲೆ ಆ ಕಾಮದ ಆವೇಗ ಅಂತ ಹೇಳ್ತಕ್ಕಂತಹದ್ದು ಇಳಿದಾಗ ಛಿ ಈ ಎಂಥದ್ದಪ್ಪ ಇದು ಅಂತ ಇತ್ತು ಬರ್ತಾನೆ. ಕೆಲವು ಕಾಲ ಅದೇ ಭಾವದಲ್ಲೇ ಇರ್ತಾನೆ, ಏನು ಸರಿಯಿಲ್ಲ ಅದು. ಮೊನ್ನೆ ತಾನೇ ಒಬ್ಬರು ಗೃಹಸ್ಥರು ಬಂದು ಅದೇ ಸಂಬಂಧವಾದಂತಹ ಮಾತುಕತೆ ಹುಟ್ಟಿ ಅವರು ಹೇಳಿದರು, ಸ್ವಾಮೀಜಿ ಬಹಳ ಕೆಟ್ಟದು ಸ್ವಾಮೀಜಿ, ಅದು ಎಂಥದ್ದು ಇಲ್ಲ ಸ್ವಾಮೀಜಿ ಅದರಲ್ಲಿ ಅಂತ ಹೇಳಿದ್ರು. ಬಹಳ ಸಂತೋಷ ಆಯ್ತು ನನಗೆ. ಹೌದಲ್ಲ ಅಂತ, ಇಷ್ಟು ಮಟ್ಟಿಗೆ ಇವನಿಗೆ ಗೊತ್ತಾಗಿದೆಯಲ್ಲ ಅಂತ. ಆಮೇಲೆ ಹೇಳಿದ್ರು, ಸ್ವಾಮೀಜಿ ಅಷ್ಟಾದರೂ ಕೂಡ ಕಷ್ಟ ಆಗತ್ತೆ. ಚೆನ್ನಾಗಿ ಗೊತ್ತಿರುತ್ತೆ ಸ್ವಾಮೀಜಿ ಅದು, ಏನು ಚೆನ್ನಾಗಿಲ್ಲ ಅದು, ಏನು ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಗೊತ್ತಿರುತ್ತೆ ಸ್ವಾಮೀಜಿ. ಆದರೂ ಕೂಡ ಅಂತಾನೆ. ನಿಜ ನಿಜ ನಿಜ, ಅದಕ್ಕೋಸ್ಕರವೇ ಹರಿನಾಮ ಸಂಕೀರ್ತನೆ. ಶ್ರೀರಾಮಕೃಷ್ಣ ಹೇಳಿದರು, ಭಗವತ್ ಪ್ರೇಮದ ಒಂದೇ ಒಂದು ಬಿಂದುವೇ ಆಗಲಿ ಯಾರಿಗಾದರೂ ದೊರೆತದ್ದೇ ಆದರೆ ಕಾಮಕಾಂಚನ ಅತಿ ತುಚ್ಛವಾಗಿ ತೋರಿಬರುತ್ತೆ ಅಂತ. ಆದ್ರಿಂದ ಆತನ ನಾಮಗುಣ ಕೀರ್ತನೆಯನ್ನು ಸರ್ವದಾ ಮಾಡ್ತಾ ಇದ್ರೆ ಆತನಲ್ಲಿ ಪ್ರೀತಿ ಕ್ರಮೇಣ ಉದ್ಭವವಾಗಿ ಬಿಡುತ್ತೆ ಅಂತ. ನಾಮಗುಣ ಕೀರ್ತನೆ. ಮೊನ್ನೆ ಶಿವಮೊಗ್ಗದಲ್ಲಿ ನಿನ್ನೆ ತಾನೇ ಶಿವಮೊಗ್ಗದಲ್ಲಿ ಆಂಜನೇಯ ಶ್ರೀರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾತಿಗೆ ಮೊದಲು ನಾಮ ಸಂಕೀರ್ತನೆ ಮಾಡುತ್ತೆ. ಭಕ್ತಾದಿಗಳು ಬಹಳ ಸ್ವಾರಸ್ಯವಾಗಿ, ಬಹಳ ತಾಳಬದ್ಧವಾಗಿ, ಶ್ರುತಿಬದ್ಧವಾಗಿ ಯಾವ ವೇಗ ಬೇಕೋ ಆ ವೇಗದಲ್ಲಿ ಅನುಸರಿಸಿದರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ತಕ್ಕಂಥದ್ದೇ ಸುಮಾರು 10-15 ನಿಮಿಷ ಒಂದೇ ಸವನೆ. ನಾನು ನಿಲ್ತಿದ್ರು ಕೂಡ ಅವರು ಬಿಡದೆ ನಾನು ಕಣ್ಣು ಮುಚ್ಕೊಂಡು ಹಾಡಬೇಕು ಅಂತ ಅವರಿಗೆ ಮೊದಲೇ ಸೂಚನೆ ಕೊಟ್ಟಿದ್ದೆ. ಹೇಳ್ತಾ ಬಂದ್ರು, ಹೇಳ್ತಾ ಬಂದ್ರು, ಹೇಳ್ತಾ ಬಂದ್ರು, ಮೈ ಮರೆತರು. ಅಲ್ಲಿ ಸುತ್ತಮುತ್ತ ಇರತಕ್ಕಂಥವರು, ಬಾಕಿಗಳು ಸುಮ್ಮನೆ ಕೇಳ್ತಾ ಇದ್ದವರು ಕೂಡ ಮೈ ಮರೆತರು. ಅದನ್ನು ನಿಲ್ಲಿಸಿದೆ, ಕನೆಗೆ ಕಷ್ಟಪಟ್ಟು ನಿಲ್ಲಿಸಿದೆ. ಒಂದು 5 ನಿಮಿಷ ಸುಮ್ಮನೆ ಹಾಗೆ ಕುಳಿತೆ. ಒಬ್ರಾದರೂ ತುಟಿ ಪಿಟಕ್ಕಂತಿದ್ರು ಕೇಳಿ, ಅದರಲ್ಲೇ ಮೈ ಮರೆತು ಅದೇ ಭಾವದಲ್ಲೇ ಕುಳಿತಿದ್ರು. ಆಮೇಲೆ ಮೆಲ್ಲನೆ ನಾನೇ ಅವರನ್ನು ಎಚ್ಚರಿಸಿ ಈ ಪ್ರಪಂಚಕ್ಕೆ ಕರೆತರಬೇಕಾಯಿತು. ಈ ರೀತಿಯಲ್ಲಿ ಮೈ ಮರೆಸುವಂತಹ ಸಾಮರ್ಥ್ಯ ಈ ಭಗವನ್ ನಾಮ ಸಂಕೀರ್ತನೆಗೆ ಇದೆ. ಆದರೆ ತಾಳಬದ್ಧವಾಗಿ, ಶ್ರುತಿಬದ್ಧವಾಗಿ, ವೇಗ ಇತ್ಯಾದಿ ಇವುಗಳನ್ನ ಗಮನಿಸಿಕೊಂಡು ಮತ್ತು ಕಣ್ಣು ಮುಚ್ಚಿಕೊಂಡು ಭಾವ ಪರವಶತೆಯಿಂದ ಹಾಡ್ತಾ ಬರಬೇಕು. ಮನಸ್ಸನ್ನ ಹೃದಯದಲ್ಲೇ ಇಟ್ಟು ಆ ಹೃದಯದಲ್ಲೇ ಇರತಕ್ಕಂತಹ ಪರಮಾತ್ಮನನ್ನ ಈ ನಾಮಗುಣ ಕೀರ್ತನೆಯಿಂದ ಸ್ತುತಿಸ್ತಾ ಇದ್ದೇನೆ ಅಂತಿರ್ತಕ್ಕಂತಹ ಭಾವನೆಯಿಂದ ಹಾಡ್ತಾ ಹಾಡ್ತಾ ಹಾಡ್ತಾ ಹಾಡ್ತಾ ಮನಸ್ಸು ಭಗವನ್ಮುಖವಾಗಿ ಬಿಡುತ್ತೆ. ಶರೀರಾಭಿಮುಖವಾಗಿ ಹೋಗುವಂತಹ ಮನಸ್ಸನ್ನ ಈ ರೀತಿಯಲ್ಲಿ ಭಗವದ್ ಅಭಿಮುಖಗೊಳಿಸಬಹುದು. ಆದರೆ ಸಂಕೀರ್ತನೆಯನ್ನು ಹಿಂದೆ ನಾನು ಯಾವಾಗಲೂ ಹೇಳ್ತಾ ಇದ್ದಂತೆ ಬೆಳಿಗ್ಗೆ 1-2 ಗಂಟೆ, ಸಂಜೆ 1-2 ಗಂಟೆ ಎಲ್ಲರೂ ಸೇರಿಕೊಂಡು ತಾಳ, ತಂಬೂರಿ, ಹಾರ್ಮೋನಿಯಮ್ಮು ಎಲ್ಲ ಇರಬೇಕು, ತಾಳ ಮೇಳ ಎಲ್ಲ ಇರಬೇಕು. ಅದು ಪ್ರತಿಯೊಂದು ಕೂಡ ನಮ್ಮ ಮನಸ್ಸನ್ನು ಲಯಬದ್ಧಗೊಳಿಸುವುದಕ್ಕೆ ಸಹಾಯವಾಗುತ್ತೆ. ತಬ್ಲಾ ಕಲಿಯೋರು ಯಾರಿದ್ದಾರೆ, ಅದೇನು ಕಲಿಯೋದು ಅಂತ, ಹಾರ್ಮೋನಿಯಂ ಕಲಿಯೋರು ಯಾರಿದ್ದಾರೆ. ನಗರಗಳಲ್ಲಿ ಎಷ್ಟು ಸವಲತ್ತುಗಳಿವೆ, ಎಷ್ಟು ಸವಲತ್ತುಗಳಿವೆ. ಒಂದೊಂದು ಮನೆಯಲ್ಲೂ ಕೂಡ ಅಕ್ಕಪಕ್ಕದವರು ಮನೆಯಲ್ಲೆಲ್ಲ ಸೇರಿಕೊಂಡು ಹಾರ್ಮೋನಿಯಂ, ತಾಳ, ತಬ್ಲಾ ಅತ್ಯಂತ ಕನಿಷ್ಠ ಪಕ್ಷದ ಉಪಕರಣಗಳು, ಸಲಕರಣೆಗಳು, ಸಾಮಗ್ರಿಗಳು, ಇವುಗಳನ್ನು ಉಪಯೋಗಿಸಿಕೊಳ್ಬೇಕು. ತಾಳ ಹೊಡೆಯೋರಿಲ್ಲ, ಹೊಟ್ಟೆಗೆ ಹಸಿವೆ ಆದಾಗ ಮಾತ್ರ ತಾಳ ಹಾಕುತ್ತೆ ಅಷ್ಟೇ. ಈ ತಾಳ ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಬಲ್ಲದು. ಬೇಸರವಾದಾಗ ತಾಳ ಹಿಡ್ಕೊಂಡು ಕುಳಿತುಕೊಳ್ಳಿ, ಹೊಡಿತಾ ಇರಿ, 1/2 ಗಂಟೆ ಹೊಡಿತಾ ಇರಿ. ನಿಮ್ಮ ಮನಸ್ಸು ಆ ತಾಳದಲ್ಲೇ ನೆಲೆ ನಿಂತು ಆ ಮನಸ್ಸಿನ ಎಲ್ಲ ಬಗೆಯ ಚಂಚಲತೆ ಅಂತ ಇರತಕ್ಕಂಥದ್ದು ಹೋಗದಿದ್ರು ಕೇಳಿ. ಹೀಗೆ ಈ ಭಜನೆ ಅಂತ ಹೇಳ್ತಕ್ಕಂಥದ್ದನ್ನ ಹೆಚ್ಚು ಹೆಚ್ಚು ಮಾಡ್ಕೊಂಡು ಬರಬೇಕು. ಯಾತಕ್ಕೆ ಅಂತಂದ್ರೆ ಈ ಜಗತ್ತಿನ ಸುಖ ಭೋಗವನ್ನ ಎಷ್ಟು ಅಂತ ನೀವು ನೋಡಿದ್ರಿ, ಈಗ ನೋಡಿದ್ರಲ್ಲ, ನೋಡಿದ್ದಾಯ್ತು, ಅನುಭವಿಸಿದ್ದಾಯ್ತು. ಏನು ಸಿಕ್ತು, ಏನು ಸಿಕ್ತು, ಏನು ಸಿಕ್ತು, ಏನು ಸಿಕ್ತು ಅಂತ ಹೇಳ್ತಕ್ಕಂಥ ಈ ಪ್ರಶ್ನೆಯನ್ನು ಮನಸ್ಸಿಗೆ ಹಾಕ್ತಾ ಇರಬೇಕು. ಏನು ಸಿಕ್ಕಿರೋದಿಲ್ಲ, ಸಿಕ್ಕಿದ್ಯಾವುದು ಉಳಿದಿರೋದಿಲ್ಲ, ಯಾವುದೂ ಉಳಿದಿರೋದಿಲ್ಲ, ಯಾವುದು ಉಳಿಯುವುದಿಲ್ಲ ಅಂತನ್ನುವ ಸತ್ಯಾಂಶವನ್ನು ಈ ಮನಸ್ಸಿಗೆ ತಿಳಿಸಿಕೊಟ್ಟಾಗ ಉಳಿ ಯಾವಾಗಲೂ ಉಳಿಯುವಂತಹ ಭಗವದ್ ವಿಚಾರ, ಭಗವದ್ ಆನಂದ, ಅದರ ಕಡೆಗೆ ಮಾತ್ರವೇ ಈ ಮನಸ್ಸು ಪ್ರಯಾಣಿಸುವುದಕ್ಕೆ ಸಿದ್ಧವಾಗುತ್ತೆ ಕ್ರಮೇಣ. ಶ್ರೀರಾಮಕೃಷ್ಣರು ಅದನ್ನು ಹೇಳ್ತಾ ಇದ್ದಾರೆ, ನಾಮಗುಣ ಕೀರ್ತನೆಯನ್ನ ಸರ್ವದಾ ಮಾಡ್ತಾ ಇರಬೇಕು. ಖಾಲಿ ಖಾಲಿ ಬೋಲೋ ರಸನ. ಕೋರ್ ಪದ ಧ್ಯಾನ ನಾಮ ಅಮೃತ ಪಾನ ಜದಿ ಪೇತೆ ಪ್ರಾಣ ಥಾಕೆ ವಾಸನ. ಬಾಯಿ ಬಂಧು ಸೂತ್ರ ದಾರ ಪರಿಜನ್ ಸಂಗೇರ ದೋಸರ್ ನಾಹೆ ಕೋನ ಜನ್. ಇವ್ರ್ಯಾರು ನಮಗೆ ಬರೋರಲ್ಲ, ಕೊನೆಗೆ ನಮ್ ಜೊತೆ ಬರ್ತಕ್ಕಂಥವರಲ್ಲ. ದುರಂತ ಶಮನ್ ಬಾಧಿಪೆ ಜೊಖೋನ್. ಯಾವಾಗ ದುರಂತಗಳು ನಿಮ್ಮನ್ನ ಬಾಧಿಸುತ್ತವೋ, ಬೇನೆ ಏ ಚರಣ್ ಕೇಹೋ ಕಾರೋನ, ಆಗ ನೆನಪಿಟ್ಕೋ ಈ ಜಗನ್ಮಾತೆಯ ಪಾದ ಕಮಲವನ್ನು ಬಿಟ್ಟು ಬೇರೆ ಯಾವುದು ನಮಗೆ ಪ್ರಯೋಜನ ಇಲ್ಲ ಅಂತ ತಿಳಿದುಕೊಂಡು ಖಾಲಿ ಖಾಲಿ ಬೋಲೋ ರಸನು. ದಯವಿಟ್ಟು ಎಲ್ಲರೂ ಅನುಸರಿಸಿ ಹೇಳ್ಕೊಡ್ತೇನೆ. ಶ್ರೀರಾಮಕೃಷ್ಣರ ಖಾಳಿಯನ್ನೇ ನಮ್ಮ ಇವತ್ತಿನ ಸಂಕೀರ್ತನೆಗೆ ಉಪಯೋಗಿಸ್ಕೊಳ್ಳೋಣ. ಪಲ್ಲವಿ ಮಾತ್ರ ನೀವೇ ಹೇಳ್ತಾ ಬನ್ನಿ, ಉಳಿದನ್ನೆಲ್ಲ ಅನುಸರಿಸಿ. ಎರಡನೇ ಸಾಲು ಹೇಳೋದು ಬೇಡ, ಅಂದ್ರೆ ಅನುಪಲ್ಲವಿಯ ಎರಡನೇ ಸಾಲು ಹೇಳೋದು ಬೇಡ, ಮತ್ತು ಚರಣಗಳ ಕೊನೆಯ ಸಾಲು ಹೇಳೋದು ಬೇಡ. ಪಲ್ಲವಿ ಎರಡು ಸರ್ತಿ ಹೇಳ್ತಾ ಇರಿ. ಕಲಿ ಕಲಿ ಬೋಲು ರೋಷನ ಕಲಿ ಕಲಿ ಬೋಲು ರೋಷನ ಕಲಿ ಕಲಿ ಬೋಲು ರೋಷನ ಕಲಿ ಕಲಿ ಬೋಲು ರೋಷನ ಕಲಿ ಕಲಿ ಬೋಲು ಪದ ಧ್ಯಾನ ನಾಮಾಮೃತ ಪಾನ ಕೋರ್ ಪದ ಧ್ಯಾನ ನಾಮಾಮೃತ ಪಾನ ಕೋರ್ ಪದ ಧ್ಯಾನ ನಾಮಾಮೃತ ಪಾನ ಕೋರ್ ಪದ ಧ್ಯಾನ ಜ್ಯೋತಿ ಪೇತೆ ಪ್ರಾಣ ಥಾಕೆ ವಾಸನ ಕಾಲಿ ಕಾಲಿ ಬೋಲು ರೋಷನ ಕಾಲಿ ಕಾಲಿ ಬೋಲು ರೋಷನ ಕಾಲಿ ಕಾಲಿ ಬೋಲು ರೋಷನ ಕಾಲಿ ಕಾಲಿ ಬೋಲು ರೋಷನ. ಭಾಯಿ ಬಂಧು ಸುತ ದಾರ ಪರಿಜನ ಭಾಯಿ ಸಂಗೇರ ದೋಸರ ನಾಹೆ ಕೋನ ಜಾನ ಭಾಯಿ ಬಂಧು ಸುತ ದಾರ ಪರಿಜನ ಭಾಯಿ ಸಂಗೇರ ದೋಸರ ನಾಹೆ ಕೋನ ಜಾನ ದುರಂತ ಶಮನ ಬಾಧಿ ಬೇಜಕನ್ ದುರಂತ ದುರಂತ ಶಮನ ಬಾಧಿ ಬೇಜಕನ್ ದುರಂತ ಶಮನ ಬಾಧಿ ಬೇಜಕನ್ ವಿನಯ ಚರಣ ಕೇಹೋ ಕಾರಣ ಕಾಲಿ ಕಾಲಿ ಬೋಲು ರೋಷನ ಕಾಲಿ ಕಾಲಿ ಬೋಲು ರೋಷನ ಕಾಲಿ ಕಾಲಿ ಬೋಲು ರೋಷನ ಕಾಲಿ ಕಾಲಿ ಬೋಲು ರೋಷನ. ದುರ್ಗಾ ನಾಮ ಮುಖೆ ಬೋಲು ಏಕ ಬಾರ ದುರ್ಗಾ ನಾಮ ಮುಖೆ ಸಂಗೇರ ಸಂಬಲ ದುರ್ಗಾ ಗಾನ ಮಮ ಕೇವಲ ಏಕ ಬಾರ ದುರ್ಗಾನ ಮಮ ಶೃಂಗೇರ ಶಂಬಲ ದುರ್ಗಾನ ಮಾಮಾರ ಅನಿತ್ಯ ಸಂಸಾರ ನಾಹಿ ಪಾರಾವಾರ ಅನಿತ್ಯ ಸಂಸಾರ ನಾಹಿ ಪಾರಾವಾರ ಶಕಲಿ ಅಸಾರ ಭೇ ದೇಕು ನಾಲಿ ಗ್ಯಾಲೋ ಗ್ಯಾಲೋ ಕಾಲ ವಿಫಲ ಗ್ಯಾಲೋ ಗ್ಯಾಲೋ ಗ್ಯಾಲೋ ಕಾಲ ದೇಖೋ ನಾ ಕಾಲಾಂತ ನಿಕಟೇಲೋ ಗ್ಯಾಲೋ ಗ್ಯಾಲೋ ಕಾಲ ವಿಫಲ ಗ್ಯಾಲೋ ದೇಖೋ ನಾ ಕಾಲಾಂತ ನಿಕಟೇಲೋ ಪ್ರಸಾದ ಬೋಲೆ ಭಾಲೋ ಕಾಲಿ ಕಾಲಿ ಬೋಲೋ ಪ್ರಸಾದ ಬೋಲೆ ಭಾಲೋ ಕಾಲಿ ಕಾಲಿ ಬೋಲೋ ಪ್ರಸಾದ ಬೋಲೆ ಭಾಲೋ ದೂರ ಹಬೆ ಸಬ ಜಮ ಯಂತ್ರಣಾ ಕಾಲಿ ಕೋರ್ ಪದ ಧ್ಯಾನ ನಾಮಾಮೃತ ಪಾನ್ ಕೋರ್ ಪದ ಧ್ಯಾನ ನಾಮಾಮೃತ ಪಾನ್ ಕೋರ್ ಪದ ಧ್ಯಾನ ಜೋದಿ ಪೇತೆ ಪ್ರಾಣ ಕೆ ಭಾಷಣ ಕಾಲಿ ಕಾಲಿ ಇದನ್ನೇ ಪುರಂದ್ರದಾಸರು ಏನು ಹೇಳಿದ್ದಾರೆ ನೋಡಿ. ಶ್ರೀರಾಮಕೃಷ್ಣರು ಹೊಸತನ್ನೇನೂ ಹೇಳಿಲ್ಲ, ಮೊದಲಿಂದ ಇದನ್ನೇ ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂದರೆ ಮಾಡಲೇಬೇಕು ನೀವು ಅಂತನ್ನುವ ಒಂದು ರಭಸದಿಂದ ಹೇಳಿದ್ದಾರೆ ವಾದಿರಾಜ ಸ್ವಾಮಿಗಳು. ಅದನ್ನು ಈ ರೀತಿಯಲ್ಲಿ ಹೇಳಿದ್ದಾರೆ ನೋಡಿ. ಹರಿ ಭಜನೆ ಮಾಡು ನಿರಂತರ ಹರಿ ಭಜನೆ ಮಾಡು ನಿರಂತರ ಪರಗತಿಗಿದು ನಿರ್ಧಾರ ನೋಡು ಪರಗತಿಗಿದು ನಿರ್ಧಾರ ನೋಡು ಭಜನೆ ಮಾಡು ನಿರಂತರ ಹರಿ ಭಜನೆ ಮಾಡು ನಿರಂತರ. ಮೊದಲೆ ತೋರುತ್ತದೆ ಮಧುರ ವಿಷಯ ಸುಖ, ಮೊದಲೆ ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ಹರಿ ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು ನಿರಂತರ. ಮೊದಲೇ ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ಒಂದು ಮಾಲೆ ಹಾಕುವ ಹೊತ್ತಿಗೆ, ಪರಸ್ಪರ ಮಾಲೆ ಹಾಕೊಳ್ಳುವ ಹೊತ್ತಿಗೆ ಎಂಥ ಸುಖ. ಅವರಿಗೆ ಇವರು ಪಾಶ ಹಾಕಿದ್ದು, ಇವರಿಗೆ ಅವರು ಪಾಶ ಹಾಕಿದ್ದು ಅಂತ ಗೊತ್ತಾಗೋದು ಎಷ್ಟೋ ವರ್ಷಗಳ ಮೇಲೆ. ಮೊದಲೇ ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ಒಂದ ಎರಡ ಒಂದ ಎರಡ ಅದು ಅದನ್ನು ಬಂದು ಬಂದು ಹೇಳ್ತಾ ಇರ್ತಾರೆ. ಅದು ಕೂಡ ಈ ಹೊಸದಾಗಿ ಸಂಸಾರ ನಡೆಸಿ ಒಂದು ನಾಲ್ಕೈದು ವರ್ಷ ಆದ ಕೂಡಲೇ ಯಾವ ತರಹ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಅಂತಂದ್ರೆ, ಜಗತ್ತಿನಲ್ಲಿ ಇತರ ಯಾರಿಗೂ ಆ ತರ ಕಷ್ಟಗಳು ಬಂದೇ ಇಲ್ಲ, ತಮಗೆ ಮಾತ್ರವೇ ಬಂದಿದೆ ಈ ತರಹ. ಆದರೆ ನಾವು ಸನ್ಯಾಸಿಗಳು ಇದರಿಂದ ಕೇಳಿ ಕೇಳಿ ಕೇಳಿ ಕೇಳಿ ಕೇಳಿ ಒಂದೇ ತರದ ಕಷ್ಟಗಳು ಸ್ವಲ್ಪ, ಅದರ ಕಲೆಯಲ್ಲಿ ವ್ಯತ್ಯಾಸ ಅಷ್ಟೇನೆ, ಲಕ್ಷಣದಲ್ಲಿ ಕೆಲವು ವ್ಯತ್ಯಾಸ ಅಷ್ಟೇನೆ. ಕೊನೆಗೆ ಅವರಿಗೆ ಹೇಳೋದಾಗುತ್ತೆ, ಎಲ್ಲರ ಮನೆಯೂ ದೋಸೆಯೂ ತೋತೆ, ಏನು ಯೋಚನೆ ಮಾಡಬೇಡಿ, ಇದ್ದ ಮಟ್ಟಿಗೆ ಸಹಿಸಿಕೊಂಡು ಹೇಗೋ ಇರಿ. ಮೊದಲೇ ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ಹರಿ ಭಜನೆ ಮಾಡು ನಿರಂತರ. ವೇದ ಶಾಸ್ತ್ರಗಳ ನೋದಿದರೇನು, ವೇದ ಶಾಸ್ತ್ರಗಳ ನೋದಿದರೇನು, ಸಾಧನಕ್ಕಿದು ನಿರ್ಧಾರ. ಹರಿ ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು ನಿರಂತರ. ಸಾರ ಬಹು ಸಂಸಾರ ವಿಮೋಚಕ, ಸಾರ ಬಹು ಸಂಸಾರ ವಿಮೋಚಕ, ಸೇರೋ ಶ್ರೀ ಹಯವದನನ್ನ. ಹರಿ ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು ನಿರಂತರ. ಪರಗತಿಗಿದು ನಿರ್ಧಾರ ನೋಡು, ಪರಗತಿಗಿದು ನಿರ್ಧಾರ ನೋಡು, ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು ನಿರಂತರ. ಸಂಸಾರದಲ್ಲಿ ಇದ್ದೂ ಕೂಡ ಅಯ್ಯೋ ನಾನು ಸಂಸಾರದಲ್ಲಿ ಮುಳುಗಿ ಹೋದಲ್ಲ ಅಂತನೋ ಈ ಮಾತನ್ನು ಯಾರೂ ಆಡಬೇಕಾಗಿಲ್ಲ, ಆಡಬಾರದು. ಸಂಸಾರದಲ್ಲಿ ಇದ್ದುಕೊಂಡೇ ಆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿಕೊಂಡು ಭಗವನ್ ನಾಮ ಸಂಕೀರ್ತನೆಯಲ್ಲಿ ತೊಡಗಿತು ಅಂತ ಹೇಳಿದ್ರೆ, ಆ ಗಂಡ ಹೆಂಡಿರಲ್ಲಿ, ತಂದೆ ತಾಯಿಯಂದಿರಲ್ಲಿ, ತಾಯಿ ಮಕ್ಕಳಲ್ಲಿ ಒಂದು ಸಾಮರಸ್ಯ ಅಲ್ಲಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ಆಗ ಓಲ್ಡ್ ಏಜ್ ಹೋಮ್ ಕಟ್ಟಬೇಕಾಗೇ ಇಲ್ಲ, ಅಮರ ದೀಪವೂ ಬೇಡ, ಯಾವ ದೀಪವೂ ಬೇಡ. ಅವರವರ ಮನೆಯಲ್ಲಿ ಅವರವರ ವೃದ್ಧರನ್ನು ಇಟ್ಕೊಂಡು ಕಾಪಾಡೋದಕ್ಕಾಗೋದಿಲ್ಲ. ಅವರವರ ಮಕ್ಕಳೇ ಅವರವರ ಮುದಿ ತಂದೆ ತಾಯಿಯರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಏನು ಮೂರನೇವನು ಯಾವನು ಬಂದು ನೋಡ್ಕೊಳ್ತಾನೇನು? ಪ್ರೀತಿಯಿಂದ ವಿಶ್ವಾಸದಿಂದ ಕಾಲಕಾಲಕ್ಕೆ ಏನೇನು ಬೇಕು ಆ ಉಪಚಾರಗಳನ್ನು ಮಾಡಿಕೊಡು ಬಲ್ಲನೇನು? ಭ್ರಮೆ ಅಲ್ವೇ ಇದೆಲ್ಲ. ಆದರೂ ಹಣ ಖರ್ಚು ಮಾಡ್ತಾ ಇರ್ತಾರೆ, ಕಟ್ಟಡ ಕಟ್ತಾ ಇರ್ತಾರೆ, ಅವರವರ ಮನೆಗಳಲ್ಲೇ ಇರತಕ್ಕಂಥ ತಂದೆ ತಾಯಿಗಳೇ ಮಕ್ಕಳು ಪ್ರಾಯ ಪ್ರಬುದ್ಧರಾದಂತಹ ಮಕ್ಕಳು ತಮ್ಮ ತಮ್ಮ ಹೆಂಡಂದರೊಂದಿಗೆ ಸೇರಿ ಅಥವಾ ಮಗ ಸೊಸೆಯರು ಸೇರಿ ಅತ್ತೆ ಮಾವಂದರನ್ನ ಅಥವಾ ತಂದೆ ತಾಯಿಯರನ್ನ ಸೇವೆ ಮಾಡಬೇಕು. ನಮಗೂ ಮುಂದೆ ಇದೇ ಗತಿ ತಪ್ಪಿದ್ದಲ್ಲ ಅಂತ ಹೇಳ್ತಕ್ಕಂಥ ಅದ್ಭುತವಾದ ಪಾಠ ಅವ್ರು ಕಲ್ತ್ಕೊಳ್ಳೋಕಾಗೋದಿಲ್ಲ. ಅದರ ಮೂಲಕ ಇವರು ದಾಂಪತ್ಯ ಜೀವಕ್ಕೆ ಏನ್ ತೊಂದರೆ ಆಗುತ್ತೆ, ಅವರಿಂದ ಏನೋ ಕಿರಿಕಿರಿ ಮಾಡ್ತಾರೆ ಅಂತ ಅಷ್ಟೇನೆ. ಇವರ ದಾಂಪತ್ಯ ಜೀವನಕ್ಕೆ ರಸಾಭಾಸ ಮಾಡಿಬಿಡ್ತಾರೆ ಅಂತ ಇವರು ಕಳಿಸೋದು. ಆ ಮುದಿ ತಂದೆ ಇಳಿತು ಅಂತಂದ್ರೆ ಇವರು ಮಹಾಸಂಭ್ರಮದ ಸಂತೋಷ ಅನುಭವಿಸೋದು ಅಷ್ಟರೊಳಗೆ ಇದೆ. ಅವರವರೊಳಗೆ ಪರಸ್ಪರ ವಿರಸ ಉಂಟಾಗೋದಕ್ಕೆ ಪ್ರಾರಂಭವಾಗಿಬಿಟ್ಟಿರುತ್ತೆ. ಆದ್ರಿಂದ ಈ ತಾತ್ಕಾಲಿಕವಾದಂತಹ ಸುಖಗಳನ್ನೆಲ್ಲ ಬದಿಗೊತ್ತಿ ಏನೇನು ಕಿಂಚಿತ್ ಸಿಗುತ್ತೋ ಅಷ್ಟನ್ನು ಅನುಭವಿಸಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಕ್ಕಂಥ ಆ ಭಾವನೆಯಿಂದ ಸೇವೆ ಮಾಡ್ತಕ್ಕಂಥದ್ದು. ಆ ತಂದೆ ತಾಯಿಗಳಲ್ಲಿ ಪರಮಾತ್ಮ ಇದ್ದಾನೆ, ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳ್ತಕ್ಕಂಥ ಮಾತನ್ನು ಉಪನಿಷತ್ತು ಅಂದಿನಿಂದಲೂ ಘೋಷಿಸ್ತಾ ಬರ್ತಾ ಇದೆ. ತಂದೆ ತಾಯಿಯಂದಿರಲ್ಲಿ ಆ ಮುದಿ ತಂದೆ ತಾಯಿಯಂದಿರಲ್ಲೇ ದೇವರನ್ನ ಕಾಣೋಕೆ ಸಾಧ್ಯವಾಗದೆ ಇರತಕ್ಕಂಥವನು ಇನ್ನು ದರಿದ್ರ ನಾರಾಯಣ ದೇವೋಭವ ಮಾಡೋಕೆ ಸಾಧ್ಯ ಉಂಟೇನು? ಹೆತ್ತ ತಂದೆ ತಾಯಿಯಂದ್ರನ್ನೇ ದೇವರೂಪಾದಿಯಲ್ಲಿ ಕಾಣ್ಕೊಳ್ಳೋಕೆ ಸಾಧ್ಯವಿಲ್ಲದಿರ್ತಕ್ಕಂಥವನು ಬಾಕಿ ಉಳಿದವ್ರನ್ನ ದೇವರಂತೆ ಕಂಡುಕೊಳ್ಳೋಕೆ ಸಾಧ್ಯ ಉಂಟೇನು? ನಮ್ಮೆಲ್ಲರ ಸ್ವಾರ್ಥವನ್ನ ಸ್ವಾರ್ಥ ಸುಖಗಳನ್ನ ಕಡಿಮೆ ಮಾಡಿಕೊಂಡು ಅವರ ಸೇವೆಯಲ್ಲಿ ನಿರತರಾಗಿ ಜಗತ್ತಿನ ನಶ್ವರತೆಯನ್ನ ಪ್ರತಿದಿನ ಆ ವೃದ್ಧ ಮಾತಾ ಪಿತೃಗಳು ತೋರಿಸಿಕೊಡ್ತಾ ಇರ್ತಾರಲ್ಲ, ಆ ಪಾಠವನ್ನು ಕಲಿತುಕೊಂಡು ನಮ್ರತೆಯಿಂದ ಜೀವನವನ್ನು ನಡೆಸ್ತು ಅಂತ ಹೇಳಿದ್ರೆ ಯಾತಕ್ಕೆ ಜೀವನ ಪಾವನ ಆಗೋದಿಲ್ಲ? ಯಾಕೆ ಆ ವೃದ್ಧ ಮಾತಾ ಪಿತೃಗಳಲ್ಲೇ ಇರತಕ್ಕಂತಹ ಭಗವಂತ ಯಾತಕ್ಕೆ ಅನುಗ್ರಹ ಮಾಡೋದಿಲ್ಲ? ಮಾಡೇ ಮಾಡ್ತಾನೆ. ತಾಂಡವ ಮುನಿ ಅಂತ ಹೇಳ್ತಕ್ಕಂಥ ದಂಪತಿಗಳನ್ನ, ವೃದ್ಧ ದಂಪತಿಗಳನ್ನ ನಡೀಲಿಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ಹೇಳುವ ದಂಪತಿಗಳನ್ನ, ವೃದ್ಧ ದಂಪತಿಗಳನ್ನ ಅವರ ಮಗ ಕಾವಡಿಯಲ್ಲಿ ಹೊತ್ತುಕೊಂಡು ತೀರ್ಥಾಟನೆ ಮಾಡುತ್ತಾ ಇರ್ತಾನಲ್ಲ, ಎಂಥ ಅದ್ಭುತವಾದಂತಹ ಒಂದು ಆದರ್ಶ ನಮ್ಮ ಮುಂದೆ ಇದೆ, ಈ ಪುರಾಣ ಕೊಟ್ಟಿದೆ. ಇದನ್ನೆಲ್ಲ ಗಮನಿಸಿದಾಗ ನಮಗೆ ಆದರ್ಶವನ್ನು ತೋರಿಸಿಕೊಡೋದಕ್ಕೆ ಜನ ಇಲ್ಲ ಅಂತಲ್ಲ, ಗ್ರಂಥಗಳಿಲ್ಲ ಅಂತಲ್ಲ, ಅನುಸರಿಸೋಕೆ ಜನ ಇಲ್ಲ ಅಷ್ಟೇನೆ ಅಂತ ಇಲ್ಲಿವರೆಗೆ ಹೇಳಿ ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.